ಕಡ್ಲೇರ ತುಳಸಿ ಮೋಹನ್ ಅವರ ಜೊತೆಗೆ ಮಾತನಾಡ್ತಾ ಇದೀವಿ. ಕಡ್ಲೇರ ತುಳಸಿ ಮೋಹನ್ ಅವರ ಸಂಪರ್ಕ ಆಕಾಶವಾಣಿಗೆ ಬಹಳ ವರ್ಷಗಳಿಂದ ಇದೆ. ಅವರು ಹಾಡುಗಳನ್ನ ಪ್ರಸ್ತುತಪಡಿಸಿದರೆ, ಅರೆ ಭಾಷೆಯ ಕಾರ್ಯಕ್ರಮಗಳನ್ನ ತಯಾರಿ ಮಾಡಿ ಪ್ರಸಾರ ಮಾಡೋದರಲ್ಲಿ ಕೈಜೋಡಿಸಿದರೆ, ಹಾಗೆ ಅರೆ ಭಾಷೆ ಅಕಾಡೆಮಿಯ ಸದಸ್ಯರಾಗಿದ್ದವರು, ಇತರೆ ಸಂಘ ಸಂಸ್ಥೆಗಳಲ್ಲಿನೂ ಕಾರ್ಯ ಮಾಡಿದ ಅನುಭವ, ಸಾಮಾಜಿಕ ಕೆಲಸಗಳನ್ನು ಭಾಗಿಯಾಗಿದ್ದಾರೆ. ಇವುಗಳ ಜೊತೆಗೆ ಕೃಷಿ ಅವರ ಕಸುಬು. ಅವರ ಪತಿ 2018 ತೀರ್ಕೊಂಡ ಬಳಿಕ ಧೃತಿಗೆಡದಲ್ಲೇ ಪತಿ ಮಾಡಿದ ತೋಟವನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಅರ್ಥಪೂರ್ಣವಾಗಿ ತಮ್ಮ ಜೀವನವನ್ನ ರೂಪಿಸಿಕೊಂಡಿದ್ದಾರೆ. ಇವತ್ತು ಅವರ ಕೃಷಿ ಹೇಗೆ ಸಾಗಿದೆ, ಏನು ಅವರ ಅನುಭವಗಳು ಅನ್ಕೊಂಡು ಪ್ರಸಾರ ಮಾಡ್ತಾ ಇದೀವಿ. ಶ್ರೋತೃಗಳೇ, ಕಡ್ಲೇರ ತುಳಸಿ ಮೋಹನ್ ಅವರೇ, ನಿಮ್ಮ ತಂದೆ ತಾಯಿಗಳು ಮತ್ತೆ ನಿಮ್ಮ ಕುಟುಂಬದ ಬಗ್ಗೆ, ಅಂದ್ರೆ ಮದುವೆ ಆಗೋದಕ್ಕಿಂತ ಮುಂಚಿತವಾಗಿ ಇದ್ದ ಚಿತ್ರಣ ನೆನಪು ಮಾಡ್ಕೊಳ್ಳಿ. ಸರ್ ನಮಸ್ತೆ. ನನ್ನ ತಾಯಿ ಮನೆ ಪಾರಾಣೆ. ನನ್ನ ತಂದೆ ತಾಯಿ ಪೊನ್ನಚನ ಫ್ಯಾಮಿಲಿ ಅವರು ಸರ್. ಪಪ್ಪ ತಿಮ್ಮಯ್ಯ ಅಂತ ಹೇಳಿ, ತಾಯಿ ಲೀಲಾವತಿ ಅಂತ ಹೇಳ್ಕೊಂಡು. ತುಂಬ ಕುಟುಂಬ ಸರ್ ನಮ್ಮ ತಂದೆ ಮನೆಯಲ್ಲಿ. ಅಂದ್ರೆ ತಾತ ನನಗೆ ಗೊತ್ತಿಲ್ಲ, ಅವ್ವ ಇದ್ರು. ಆಮೇಲೆ ನನ್ನ ತಂದೆ ಕಡೆ 11 ಮಕ್ಕಳು ಸರ್. 6 ಚಿಕ್ಕಪ್ಪಂದ್ರು, 5 ಅತ್ತೆಯರು. ಚಿಕ್ಕಪ್ಪಂದ್ರು ಎಲ್ರು ಕೂಡ ಆರ್ಮಿಯವರೇ. ಅತ್ತೆಯವರು 3 ನರ್ಸ್ಗಳು. ಮತ್ತೆ ಎಲ್ರು ಕೂಡ ಕೃಷಿಯಲ್ಲೇ ತೊಡಗಿಸ್ಕೊಳ್ತಿದ್ರು, ಅಂಗನವಾಡಿ ಟೀಚರ್ಸ್ ಆಗಿದ್ರು, ಮಹಿಳಾ ಸಮಾಜಕ್ಕೆ ಹೋಗ್ತಿದ್ರು. ಹೀಗೆ ಅವರೆಲ್ರಿಗೂ ಕೂಡ ಸಂಗೀತದಲ್ಲಿ ಆಸಕ್ತಿ ಇತ್ತು ಸರ್. ಹಾಗಾಗಿ ನನಗೂ ಕೂಡ ಅದೇ ಆಸಕ್ತಿ ಇದೆ. ಹಾಗೆ ಸಂಗೀತ ಕಲಿತವರಲ್ಲ ಯಾರು ಕೂಡ, ಮತ್ತೆ ಕೃಷಿ ಮೂಲದವರು ಸರ್. ವ್ಯಾಸಂಗ ಪಾರಾಣೆಯಲ್ಲಿ ಸರ್ ನನ್ನ ಬಾಲ್ಯದ ನೆನಪುಗಳನ್ನ ಹೇಳ್ಕೊಂಡು ಹೋದ್ರೆ ತುಂಬಾ ಖುಷಿ ಅನ್ಸುತ್ತೆ. ಎಲ್ಲ ಮಕ್ಕಳು ಹೇಗೆ ಹೇಳ್ತಾರೆ ಅಂತ ಹೇಳಿದ್ರೆ, ಶಿಕ್ಷಕರು ಅಂದ್ರೆ ಒಂದೊತ್ತರ ಭಯ. ಆದ್ರೆ ನನಗೆ ಆ ಒಂದು ನೆನಪೇ ಇಲ್ಲ ಸರ್, ವಿದ್ಯಾರ್ಥಿ ಶಿಕ್ಷಕರು ಅಂತ ಹೇಳುವಂತ ಅನುಭವವೇ ಇಲ್ಲ. ಪ್ರಾಥಮಿಕ ಶಿಕ್ಷಣ ನರ್ಸರಿ ಇತ್ತು, ಅವಾಗ ನನ್ನ ಅತ್ತೆ ಕರ್ಕೊಂಡು ಹೋಗ್ತಿದ್ರು. ಅವಾಗ ನನ್ನ ಕುಟುಂಬದಲ್ಲಿ ಮೊದಲಿಂದ ಬಂದೊಂದು ಬ್ಲಡ್ ಅಲ್ಲಿ ಬಂದಿದೆ ಅಂತ ಹೇಳ್ಬಹುದು. ನನ್ನ ಅತ್ತೆಯವರು ಚಿಕ್ಕಪ್ಪಂದ್ರು ಎಲ್ರೂ ಹಾಡುಗಾರರೇ. ಹಾಡು ಡಾನ್ಸ್ ಅಂತ ಹೇಳಿದ್ರೆ ಎಲ್ರಿಗೂ ಇಷ್ಟ. ಹಾಗಾಗಿ ಅವರು ಏನು ಹಾಡುಗಳನ್ನ ಹೇಳ್ತಾರೆ ಅದನ್ನೇ ನಾನು ಒಂದೊಂದು ಲೈನ್ ಅನ್ನೇ ಬಾಯ್ಪಾಠ ಮಾಡ್ಕೊಳ್ಳುವಂತದ್ದು. ಹಾಗೆ ನನ್ನ ಅತ್ತೆ ಕರ್ಕೊಂಡು ನರ್ಸರಿಗೆ ಹೋಗ್ತಿದ್ರು, ಅಲ್ಲಿ ಟೀಚರ್ಸ್ ಏನ್ ಮಾತಾಡಿದ್ರು ನಾನು ಹಾಡು ಹೇಳ್ಕೊಂಡಿರ್ತಿದ್ದೆ. ಆಮೇಲೆ ಸ್ವಲ್ಪ ನೃತ್ಯ ಮಾಡ್ಕೊಂಡಿರುವಂತದ್ದು ನನ್ನ ಹವ್ಯಾಸ. ಹಾಗಾಗಿ ಶಿಕ್ಷಕರು ತುಂಬಾ ಇಷ್ಟ ಪಡ್ತಿದ್ರು. ಎಲ್ಲೂ ನನಗೆ ಬೈದದ್ದೇ ಇಲ್ಲ, ಹೊಡೆದದ್ದೇ ಇಲ್ಲ ಸರ್. ಮತ್ತೆ ವಿದ್ಯಾಭ್ಯಾಸದಲ್ಲೂ ಕೂಡ ಅಷ್ಟೇ, ನಾನೇನು ಹಿಂದಿತ್ತಿಲ್ಲ. ತುಂಬಾ ಖುಷಿ ಅನ್ಸ್ತದೆ. ಆದ್ರೆ ಹೆಚ್ಚಿಗೆ ಓದಲಿಕ್ಕೆ ನನಗೆ ಅನುಕೂಲ ಆಗ್ಲಿಲ್ಲ ಸರ್. PUC ವರೆಗೆ ವ್ಯಾಸಂಗ ಮಾಡ್ಕೊಂಡು ಆಮೇಲೆ ನಾನು ITI ಮಾಡಿದೆ. ಸ್ಟೆನೋ ಮಾಡಿದ್ದೇನೆ, ಶಾರ್ಟ್ ಹ್ಯಾಂಡ್ ಟೈಪಿಂಗ್ ಎಲ್ಲ ಕಲಿತೆ. ಅದಾದ ತಕ್ಷಣ ಕಂಪ್ಯೂಟರ್ ಎಜುಕೇಶನ್ ಮಾಡಿದೆ. ನಾನು ಕಂಪ್ಯೂಟರ್ ಕೋರ್ಸ್ ಮಾಡ್ಕೊಂಡು ಅದರಲ್ಲಿ ಒಳ್ಳೆ ಗ್ರೇಡ್ ಬಂತು ನನಗೆ. ಆಮೇಲೆ ನಾನು ಶ್ರೀರಾಮ ಟ್ರಸ್ಟ್ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ 2 ಟೀಚರ್ ಆಗಿ ಕೆಲಸ ಮಾಡಿದೆ ಸರ್. ಅದಾದ ತಕ್ಷಣ ಮದುವೆ ಆಯ್ತು. ಬೆಟಗೇರಿ ಗ್ರಾಮದ ಕಡ್ಲೇರ ಕುಟುಂಬಕ್ಕೆ ನನ್ನ ಮದುವೆ ಆಯ್ತು. ಮೋಹನ್ ಅವರ ಜೊತೆ ನಾನು ಕೃಷಿಯಲ್ಲೇ ತೊಡಕೊಂಡೆ. ನನಗೆ ಒಬ್ಬ ಮಗ ಮೋಹಿತ್ ಅಂತ, ಅವನಿಗೆ 4 ಆಗೋವರೆಗೂ ನಾನು ಮನೆಯಲ್ಲೇ ಇದ್ದೆ ಸರ್. ಏನು ಹೊರಗಿನ ಆಕ್ಟಿವಿಟೀಸ್ ಏನಿತ್ತಿಲ್ಲ. ಅದಾದ ತಕ್ಷಣ ನನ್ನ ಮಾವ ತೀರ್ಕೊಂಡ್ರು. ಮಾವ ತೀರ್ಕೊಂಡ ಮೇಲೆ ನಾನು ಆಕಾಶವಾಣಿಗೆ ಎಂಟರ್ ಆದದ್ದು. ಮೊದಲಿಗೆ ನಾನು ನೇಹಾ ಕಾವೇರಿ ಅಂತ ಕಾರ್ಯಕ್ರಮ ಇತ್ತು, ಅದರಲ್ಲಿ ನಾನು ಭಾಗವಹಿಸಿದ್ದೆ. ಅಲ್ಲಿ ನನ್ನ ಸ್ವರವನ್ನ ಸುಬ್ರಾಯ ಸಂಪಾಜಿ ಅವರು ಗುರುತಿಸಿದ್ರು. ಸರ್ ಹೇಳಿದ್ರು ನೀವು ಸುದ್ದಿ ಓದ್ಬಹುದು ಅಂತ ಹೇಳ್ಬಿಟ್ಟು ನಿಜಕ್ಕೂ ಖುಷಿ ಅನ್ಸ್ತು. ಮತ್ತೆ ನಾನು ಬಂದು ಮನೆಯಲ್ಲಿ ಕೇಳ್ಕೊಂಡಾಗ ಸುದ್ದಿ ಓದ್ಲಿಕ್ಕೆ ನನಗೆ ಹೋಗು ಅಂತ ಹೇಳಿದ್ರು. ಆಮೇಲೆ ಇಂದಿರಾ ಗಜರಾಜ ಮೇಡಮ್ ಆಗ ಇದ್ರು ಡೈರೆಕ್ಟರ್ ಆಗಿ, ಅವರು ನನಗೆ ಅವಕಾಶ ಕೊಟ್ರು. ಹಾಗೆ ಸುದ್ದಿ ಜೊಂಪೆ ಮತ್ತೆ ಶಾರದಾ ಮೇಡಮ್ ಅವರು ಸುದ್ದಿ ಸಮಾಚಾರ ಓದ್ಲಿಕ್ಕೂ ಕೂಡ ಅವಕಾಶ ಕೊಟ್ರು. ಹಾಗೆ ನಾನು ಸುಮಾರು 11 ಅರೆ ಭಾಷೆ ವಾರ್ತೆ ಓದಿದ್ದೇನೆ, ಸುದ್ದಿ ಸಮಾಚಾರ ಕೂಡ 3.5 ಓದಿದ್ದೇನೆ. ಆಮೇಲೆ ನನ್ಗೆ ಹಾಡುವುದು ಬರವಣಿಗೆ ಅದು ಇಷ್ಟ. ಹಾಗಾಗಿ ನಾನು ಕವಿತೆ ಕವನ ರಚನೆ ಮಾಡ್ತೇನೆ. ಅರೆ ಭಾಷೆಯಲ್ಲಿ ಭಕ್ತಿಗೀತೆಗಳನ್ನ ರಚಿಸಿದ್ದೇನೆ, ಅದು ಕೂಡ ಪ್ರಸಾರ ಆಗ್ತಾ ಇದೆ ಅರೆ ಭಾಷೆ ಭಕ್ತಿಗೀತೆಗಳು. ಆಮೇಲೆ ಸ್ನೇಹ ಕಾವೇರಿಯಲ್ಲಿ ತುಂಬಾ ಕಾರ್ಯಕ್ರಮಗಳನ್ನ, ಅಂದ್ರೆ ನನಗೆ ನಾನು ಹೋಗುವುದರ ಜೊತೆಗೆ ನನಗೆ ಇನ್ನೊಬ್ಬರನ್ನ ಕರ್ಕೊಂಡು ಹೋಗುವುದು ತುಂಬಾ ಇಷ್ಟ ಸರ್. ಹಾಗಾಗಿ ನಾನು ತುಂಬಾ ಕೂಡ ಒಟ್ಟು ಹಾಕಿ ಹಾಡುಗಾರಿಕೆಯಲ್ಲಿ ಆಗಲಿ ಏನಾದ್ರೂ ಬರೆದು ಕತೆ ಗೀತೆ ಓದಿಸುವುದು ಅಂತದ್ದು ಸಂಘಟನೆ ನನಗೆ ತುಂಬಾ ಇಷ್ಟ. ಹಾಗಾಗಿ ಸಂಘಗಳನ್ನ ಕಟ್ಟಿಕೊಂಡು ಆಕಾಶವಾಣಿಯಲ್ಲಿ ಸುಮಾರು ಕಾರ್ಯಕ್ರಮಗಳನ್ನ ಕೊಟ್ಟಿದ್ದೇನೆ. ಹಾಗೆ ಡಾನ್ಸ್ ಕೂಡ ಅಷ್ಟೇ ಸರ್. ಮೊದಲಿಗೆ ನಾನು ಕಂಪ್ಯೂಟರ್ ಓದ್ತಾ ಇದ್ದಾಗ ಇವರು ಐಮುಡಿಯಂಡ ರಾಣಿ ಮಾಚಯ್ಯ ಅಂತ ಹೇಳಿದ್ದಾರೆ, ಅವ್ರ ಜೊತೆ ನಾನು ಉಮ್ಮತ್ತಾಟ್ ಕೊಡವ ಭಾಷೆಯ ಹಾಡು ಹಾಗೂ ನೃತ್ಯ ಎರಡೂ ಮಾಡ್ತಿದ್ದೆ ಸರ್. ಡೆಲ್ಲಿಯವರೆಗೆ ನಾನು ಅವ್ರ ಜೊತೆ ಹೋಗಿ ಬಂದ ಅನುಭವ ಇದೆ, ಖುಷಿ ಕೊಡ್ತಾ ಇದೆ. ಅದ ಮದುವೆ ಆದ ನಂತರ ನಾನು ಅರೆ ಭಾಷೆಯಲ್ಲಿ ಗುರುತಿಸಿಕೊಂಡಿದ್ದು ಸರ್. ಇತ್ತೀಚೆಗೆ ಕೃಷಿಯಲ್ಲಿ ಕೂಡ ಅಷ್ಟೇ, ನೀವು ರಚನೆ ಮಾಡಿದಂತ ಸುಮಾರು ಹಾಡುಗಳಿಗೆ ನಾನು ಸ್ವರ ಕೊಟ್ಟಿದ್ದೇನೆ ಸರ್. ತುಂಬಾ ಖುಷಿ ಅನಿಸಿದೆ, ಜನ ಈಗ ಕೃಷಿಯಲ್ಲಿ ನನ್ನನ್ನು ಗುರುತಿಸುವಂತೆ ಮಾಡಿದ್ದೀರಾ, ಧನ್ಯವಾದಗಳು ಸರ್. ಹಾಗೆ ಕೃಷಿ ಅಂತ ಹೇಳಿದಾಗ ನನಗೆ, ನಾನು ಮೋಹನ್ ಅವ್ರ ಜೊತೆ ಎಷ್ಟೇ ಹೊರಗಡೆ ಕಾರ್ಯಗಳಲ್ಲಿ ತೊಡಗಿಸಿಕೊಂಡ್ರು ಕೂಡ ಅವರು ಕೂಡ ಖಾಸಗಿ ವಿದ್ಯಾಸಂಸ್ಥೆಯಲ್ಲಿ ಸ್ಕೂಲ್ ವ್ಯಾನ್ ಓಡಿಸ್ತಿದ್ರು, ಅವ್ರ ಮಕ್ಕಳ ಜೊತೆ ಮಿಂಗಲ್ ಆಗಿ ಬರ್ತಿದ್ರು. ಮನೆಗೆ ಬಂದ ಮೇಲೆ ಎಷ್ಟು ರಾತ್ರಿ, ನಮಗೆ ರಾತ್ರಿ ಹಗಲು ಅಂತ ಹೇಳೋದಿಲ್ಲ ಸರ್, ನಾವು ಬೆಳಗ್ಗೆ ಕೂಡ ಅಷ್ಟೇ ನಮಗೆ ಟೈಮಿಂಗ್ಸ್ ಇಲ್ಲ. 4 ಗಂಟೆಗೆ ಎದ್ದು ಬೇಗ ಬೇಗ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಾವು ಮನೆ ಕೆಲಸ ಮುಗಿಸ್ಕೊಂಡು ತೋಟಕ್ಕೆ ಹೋಗಿ ಕೆಲಸ ಮಾಡುವಂತದ್ದು ರೆಸ್ಟ್ ಅಂತ ಇಲ್ಲ, ಕೆಲಸನ ಬದಲಾವಣೆ ಮಾಡ್ಕೊಳ್ಳೋದೇ ರೆಸ್ಟ್ ಅಂತ ನಾವು ಅಂದ್ಕೊಂಡವ್ರು ಸರ್. ಹಾಗೆ ತೋಟವನ್ನು ಇಂಪ್ರೂವ್ ಆಯ್ತು, ನಮಗೆ ತೋಟ ಇಂಪ್ರೂವ್ ಆಯ್ತು. ಬಾಳೆ ಕೃಷಿ ಮಾಡಿದ್ವಿ, ಶುಂಠಿ ಕೃಷಿ ಮಾಡಿದೆವು, ಹಾಗೆ ಅಡಿಕೆ ಗಿಡ ಹಾಕಿದ್ದೆವು. ತೋಟವನ್ನು ಅಷ್ಟೇ, ಹಳೆ ತೋಟವನ್ನು ಸ್ವಲ್ಪ ತೆಗೆದು ಬೇರೆ ಸಮೇತ ತೆಗೆದು ಹೊಸ ಗಿಡ ಹಾಕಿದ್ದು ಕೂಡ ಇದೆ ಸರ್. ಹಾಗೆ ತೋಟ ಇಂಪ್ರೂವ್ ಆಯ್ತು. ಕೆರೆ ತೆಗೆಸಿದ್ದೇವೆ, ಗದ್ದೆಯಲ್ಲಿ ಒಂದು ಕೆರೆ ತೆಗೆದು ಅದರಲ್ಲಿ ಮೀನು ಬಿಟ್ಟಿದ್ದೇವೆ ಸರ್. ಮೀನು, ಕಾಟ್ಲಾ, ರೋಹು, ಆಮೇಲೆ ಹುಲ್ಗೆಂಡೆ, ಆಮೇಲೆ ಇತ್ತೀಚೆಗೆ ನಾನು ಮಂತ್ರಿರ ತೇಜಸ್ ನಾಣೆ ಅವರ ಕೈಯಿಂದ ಒಂದು 4 ಕೆಜಿ ದೊಡ್ಡ ಗಾತ್ರದ ಮೀನು, 200 ಗ್ರಾಂ ತೂಗುವಂತ ಮೀನುಗಳನ್ನ ತಂದು, ತಿಲಾಫಿಯಾ ಮೀನು, ಅದನ್ನು ಕೂಡ ಬಿಟ್ಟಿದ್ದೇನೆ ಸರ್. ಖುಷಿ ಕೊಡ್ತದೆ. ವಿರಾಮ ಇದ್ದಾಗ ಮಧ್ಯಾಹ್ನ 1 ಗಂಟೆಯಿಂದ 1.5 ಗಂಟೆವರೆಗೆ ಕೆರೆ ಹತ್ರ ಹೋಗ್ಲಿಕ್ಕೆ ಖುಷಿ ಆಗುತ್ತೆ, ಯಾಕೆಂದ್ರೆ ಆ ಸಂದರ್ಭದಲ್ಲಿ ಆ ಟೈಮಲ್ಲಿ ಮೀನುಗಳು ಮೇಲೆ ಕಾಣಿಸುವಂತದ್ದು ಸರ್. ಎಷ್ಟೋ ಜನ ಹೇಳ್ತಾರೆ ಕೆರೆಯಲ್ಲಿ ಮೀನು ಬಿಟ್ಟಿದ್ದೇವೆ ಕಾಣದೇ ಇಲ್ಲ ಅಂತ, ಆದ್ರೆ ಮೀನು ಕಾಣುವ ಟೈಮಿಗೆ ಹೋದ್ರೆ ತಾನೇ ಮೀನು ಕಾಣೋದು. ಮಧ್ಯಾಹ್ನ ಟೈಮಲ್ಲಿ ಮೀನು ತುಂಬಾ ಚೆನ್ನಾಗಿ ಕಾಣಿಸ್ತದೆ ಸರ್. ಮತ್ತೆ ತೋಟದಲ್ಲಿ ಎಲ್ಲಾ ವೆರೈಟಿ ಹಣ್ಣುಗಳನ್ನ ಕೂಡ, ನನ್ನ ಹಸ್ಬೆಂಡ್ಗೆ ಹಣ್ಣುಗಳ ಗಿಡಗಳನ್ನ ನೆಡೋದು ತುಂಬಾ ಇಷ್ಟ. ಅಂದ್ರೆ ಮನೆ ಹತ್ರ ಗಿಡ ಇರಬೇಕು, ಹಕ್ಕಿ ಬರ್ತದೆ ಅಂತ ಹೇಳುವಂತದ್ದು ಅವರಿಗೆ ಆಸೆ ಇತ್ತು. ಹಾಗೆ ಮನೆ ಹತ್ರ ತೋಟದಲ್ಲಿ ಎಲ್ಲಾ ತರದ ಹಣ್ಣುಗಳು ಇದೆ. ನಮ್ಮಲ್ಲಿ ಇಲ್ಲ ಅಂತ ಹೇಳುವ ಬಾಳೆ ಇಲ್ಲ ಸರ್, ಅಷ್ಟು ವೆರೈಟಿ ಬಾಳೆಗಳನ್ನ ನಾವು ನೆಟ್ಕೊಂಡಿದ್ದೇವೆ. ಬಾಲ್ಯದ ದಿನಗಳು ಹೇಗಿದ್ದು, ಕೃಷಿಯಲ್ಲಿ ಹೇಗೆ ತಾವು ತೊಡಸ್ಕೊಳ್ತಾ ಇದ್ರಿ? ಬಾಲ್ಯದಲ್ಲಿ ನನಗೆ ಕೃಷಿ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ನಮ್ಮ ಅಮ್ಮ ಮನೇಲಿ ಏನು ಕೆಲಸ ಮಾಡಿಸ್ತಾನೋ ಇತ್ತಿಲ್ಲ, ತೋಟದ ವಿಚಾರ ನನಗೆ ಏನು ಗೊತ್ತಿರ್ಲಿಲ್ಲ ಸರ್. ಹೊರಗಿನ ಯಾವ್ದೇ ಅನುಭವ ನನಗೆ ಇಲ್ಲ. ನನಗೇನು ಅಂದ್ರೆ ಹಾಡು ಹೇಳೋದು, ಡಾನ್ಸ್ ಮಾಡೋದು, ಓದೋದು, ಇಷ್ಟು ಬಿಟ್ರೆ ಬೇರೆ ಏನಿಲ್ಲ. ಮತ್ತೆ ನಮ್ಗೆ ಕಷ್ಟ ಇತ್ತು ಸರ್, ನಮ್ಗೆ ಅಲ್ಲಿ ಏನು ಅಷ್ಟು ಜಾಗ ಇತ್ತಿಲ್ಲ. ಆ ಸಂದರ್ಭದಲ್ಲಿ ಎಲ್ಲ ಚಿಕ್ಕಪ್ಪಂದ್ರೆಲ್ಲ ಹೊರಗೆ ಇದ್ರು, ಆಗ ಕೃಷಿಯಲ್ಲಿ ಅಷ್ಟು ತೊಡಗಿಸ್ಕೊಂಡಿಲ್ಲ. ಮತ್ತೆ ಮನೆಯಲ್ಲಿ ನಮ್ಮನ್ನ ಏನು ಬಿಡ್ತೇನೆ, ಗದ್ದೆಗಂತೂ ಇಳ್ದಿದ್ದೇ ಇಲ್ಲ ಸರ್, ಗದ್ದೆಗೆ ಬಿಡ್ತಿದ್ದಿಲ್ಲ ನಮ್ಮನ್ನ, ಶೀತ ಆಗುತ್ತೆ ಹಾಗೆ ಅಂತ. ಅದು ಅಲ್ಲದೆ ಆ ಕಾಡು ಹಣ್ಣು ತಿನ್ನಕ್ಕೂ ಬಿಡ್ತಿತ್ತಿಲ್ಲ ಸರ್. ಈ ಟೈಮಲ್ಲಿ ಕಾಡು ಹಣ್ಣುಗಳು ಸಿಕ್ಕೋದು, ಎಕ್ಸಾಮ್ ಆದ ತಕ್ಷಣ ನನ್ನನ್ನು ಎತ್ಕೊಂಡೋಗಿ ಮೈಸೂರು ಬೆಂಗಳೂರಲ್ಲಿ ಹೀಗೆ ಅತ್ತೆಯವ್ರ ಹತ್ರ ಚಿಕ್ಕಪ್ಪಂದ್ರ ಹತ್ರ ಬಿಡ್ತಿದ್ರು. ಅಂದ್ರೆ ನನ್ಗೆ ಸ್ವಲ್ಪ ಕಾಯಿಲೆಗಳು ಬರೋದು ಬೇಗ ಅಂದ್ಕೊಳ್ತೀನಿ. ಹಾಗಾಗಿ ನನ್ಗೆ ಬಾಲ್ಯದಲ್ಲಿ ಕೃಷಿಯ ಅನುಭವ ಏನು ಇಲ್ಲ ಸರ್. ಇಲ್ಲಿ ಬಂದೇ ಕಲ್ತ್ಕೊಂಡೆ, ಮೋಹನ್ ಅವರು ನಂಗೆ ಚೆನ್ನಾಗಿ ಹೇಳ್ಕೊಡ್ತಿದ್ರು. ನಾನು ಇಲ್ಲಿ ಮನೆಗೆ ಬಂದ ತಕ್ಷಣ ನನ್ನ ಅತ್ತಿಗೆ ಇದ್ರು, ಅವ್ರ ಜೊತೆ ಮೋಹನ್ ಅವ್ರ ಜೊತೆ ನಾನು ತೋಟಕ್ಕೆ ಹೋಗ್ತಿದ್ದೆ. October 21ಕ್ಕೆ ಮದ್ವೆ ಆಯ್ತು, November 1ಗೆ ತೋಟಕ್ಕೆ ಕರ್ಕೊಂಡು ಹೋದ್ರು ಹೆರ್ತೆ ಮಾಡುವಂತ. ಏನ್ ಹೆರ್ತೆ ಮಾಡೋದು ನನಗೆ ಗೊತ್ತಿದ್ದಿಲ್ಲ ಸರ್. ಆದ್ರೆ ಈಗ ಹಾಗಿಲ್ಲ, ನಾನು ಎಲ್ಲಾ ಕೆಲಸ ಕಲ್ತ್ಕೊಂಡಿದ್ದೀನಿ. ನನ್ಗೆ ಆಗದೇ ಇರುವ ಕೆಲಸನ ಮಾಡಿಸುವ ಜ್ಞಾನ ನನಗೆ ಇದೆ. ಹಾಗಾಗಿ ತೋಟದ ಕೆಲಸ ಯಾವ ಸಂದರ್ಭದಲ್ಲಿ ಹೇಗೆ ಮಾಡ್ಕೋಬೇಕು ಅಂತ ಹೇಳುವಂತದ್ದು ಕಲ್ತ್ಕೊಂಡಿದ್ದೇನೆ, ರೂಢಿ ಮಾಡ್ಕೊಂಡಿದ್ದೇನೆ. ಆಮೇಲೆ ಮೋಹನ್ ಅವ್ರ ಜೊತೆ ನಾನು ಎಲ್ಲ ಕೆಲಸ ತೊಡಗಿಸ್ಕೊಂಡಿದ್ದಿದ್ರಿಂದ ಕೇವಲ ಕೃಷಿ ಅಂತ ಅಲ್ಲ, ಹೊರಗಿನ ವ್ಯವಹಾರ ಕೂಡ ಅವ್ರು ನನ್ನ ಜೊತೆ ಎಲ್ಲೆಲ್ಲಿ ಬರ್ತಿದ್ರು. ನನ್ನನ್ನ ಒಬ್ಬಳನಾಗಿ ಎಲ್ಲೂ ಕಳಿಸಿದ್ದಿಲ್ಲ, ಆದ್ರೆ ನಾನು ಕೆಲಸ ಮಾಡ್ತಿದ್ದೆ. ಹಾಗಾಗಿ ಅವ್ರನ್ನ ನಾನು ಕಳ್ಕೊಳ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಸರ್, ಕಳ್ಕೊಂಡಿದ್ದೀನಿ ಅಂತಾನು ಅನ್ನಿಸ್ತಾ ಇಲ್ಲ ನನಗೆ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಸಮಸ್ಯೆಗಳು ಬರ್ತವೆ, ಕುಟುಂಬದಲ್ಲಿನೂ ತೊಂದರೆಗಳು ಬರ್ತವೆ, ಎಡರು ತೊಡರುಗಳು ಬರ್ತವೆ, ಏನೆಲ್ಲ ಸಮಸ್ಯೆಗಳು. ಕೆಲವೊಂದ್ಸಾರಿ ಮಣ್ಣಿನ ಋಣ ಇಲ್ಲ, ಯೋಗ ಇಲ್ಲ ಅಂತಂದ್ರೆ ಊರನ್ನ ಬಿಟ್ಟು ಪಟ್ಟಣ ಸೇರ್ತಾರೆ ಹೀಗೆ. ಆದ್ರೆ ನೀವು ಬಂದು ಸೇರಿದ ಈ ಮನೆಯ ಬೆಳವಣಿಗೆಗೆ ನೀವು ಭಾಗಿಯಾಗಿದ್ದೀರಿ. ಒಂದೇನಂದ್ರೆ ಮಹಿಳೆಯರು ಬಂದ ಸಮಸ್ಯೆಗಳನ್ನ ನಿಭಾಯಿಸೋದು, ಹಾಗೆ ಸವಾಲುಗಳನ್ನ ಸ್ವೀಕರಿಸಿ ಸಂತೋಷದಿಂದ ಮುಂದುವರಿಯದಿದೆಯಲ್ಲ, ಅದು ಮೆಚ್ಚೋ ಸಂಗತಿ. ಹೇಳ್ತಾ ಇದ್ರಿ ಬಾಲ್ಯದ ದಿನಗಳಲ್ಲಿ ನಿಮ್ಮ ತವರು ಮನೆಯಲ್ಲಿ ಅಷ್ಟೇನು ಕಲೀಲಿಲ್ಲ, ಆಮೇಲೆ ಇಲ್ಲಿ ಬಂದ್ಮೇಲೆ ಏನೆಲ್ಲ ಕಲ್ತ್ರಿ, ಒಂಥರ ಹೀಗೂ ಇದೆ ಕೃಷಿ ಅನ್ನೋದು ಗೊತ್ತಾಯ್ತು. ಕೃಷಿಯಲ್ಲಿ ನೀವ್ ಎಷ್ಟು ಕೆಲಸ ಮಾಡ್ತಿರೋ ಅಷ್ಟು ಒಳ್ಳೇದು ಅಲ್ವಾ? ಹೌದು ಸರ್, ಮಣ್ಣಿಗೆ ಹಾಕಿದ್ದು ಯಾವತ್ತು ನಮ್ಮನ್ನ ಕೈ ಬಿಡಲ್ಲ ಅಂತ ನಂಬಿದ್ದೇನೆ. ನಾನು ದನಗಳನ್ನ ಮುಟ್ಟಿದವಳಲ್ಲ ಅಮ್ಮನ ಮನೇಲಿದ್ದಾಗ, ಆದ್ರೆ ನನ್ನ ಮಗು ಚಿಕ್ಕದಿದ್ದಾಗ ನಮ್ಗೆ ತುಂಬಾ ಕಷ್ಟ ಬಂತು ಸರ್. ಕಷ್ಟ ಅಂತ ಹೇಳಿದ್ರೆ 1.5 ಲೀಟರ್ ಹಾಲು ತಕೊಂಡ್ ಬರೋಕು ಕಷ್ಟ ಅನ್ನಿಸ್ತು. ಆ ಸಂದರ್ಭದಲ್ಲಿ ನನ್ನ ಸೋದರತ್ತೆ ಒಂದು ಹಸುನ ಕಳಿಸ್ಕೊಟ್ರು, ಹಸು ಕೊಟ್ಬಿಟ್ರು ಸರ್. ಹಸನ್ನ ಹೇಗೆ ಹಾಲು ಕರಿಬೇಕು ಗೊತ್ತಿಲ್ಲ, ಹಸನ್ನ ಮುಟ್ಟಕ್ಕೆ ನನಗೆ ಭಯ. ಆಗೋ ಕೂಡ ನನಗೆ ತರಬೇತಿ ಕೊಟ್ಟಿದ್ದು ನನ್ನ ಗುರು ಆಗಿದ್ದು ನನ್ನ ಗಂಡನೇ, ಅವರೇ ನನಗೆ ಹಾಲು ಕರೆಯಕ್ಕೆ ಕಲಿಸ್ಕೊಟ್ರು. ಅವತ್ತಿಂದ ನಾನು ಹಸುವನ್ನ ಬಿಡ್ಲಿಲ್ಲ ಸರ್. ಇದುವರೆಗೂ ನಾನು ಎಲ್ಲಾ ತರದ ಹಸುಗಳನ್ನು ಕೂಡ ಸಾಕಿದ್ದೇನೆ. ಅದೊಂದು ತೃಪ್ತಿ ನನಗಿದೆ. ಇವಾಗ್ಲೂ ನಾನು ಒಂದು ಗೀರ್ ಜಾತಿಯ ಕರುವನ್ನು ತಂದು ಸಾಕೊಂಡಿದ್ದೇನೆ. HF ಜರ್ಸಿ ನಾಟಿ ಕೂಡ ಸಾಕಿದ್ದೇನೆ. ನಾಟಿ ಹೇಳ್ತಾರೆ ನಾಟಿಯಲ್ಲಿ 1 ಲೀಟರ್ 2 ಲೀಟರ್ ಹಾಲು ಸಿಗುತ್ತೆ ಅಂತ. ಇಲ್ಲ ಸರ್, ಅದನ್ನ ಸಾಕಿದ ರೀತಿ ಆಗಿರ್ಬೇಕು. ನಾಟಿ ಹಸುವಲ್ಲಿ ನಾನು 8 ಲೀಟರ್ ಹಾಲು ಕರೆದಿದ್ದಿದೆ ಸರ್. ಅದು ಕೂಡ ನಾನು ಕರುವನ್ನು ಬಿಡದೆ ಹಾಲು ಕರೀದ್ ಇವತ್ತಿಗೂ ಅಷ್ಟೇನೆ. ಎಲ್ಲರೂ ಫಸ್ಟ್ ಕರುನ ಬಿಡಬೇಕು ಆಮೇಲೆ ಹಾಲು ಕರಿಬೇಕು ಅಂತ ಹೇಳ್ತಾರೆ. ಇಲ್ಲ ಸರ್, ಅದನ್ನ ಮೊದಲಿಂದನೇ ರೂಢಿ ಮಾಡಿದ್ರೆ ಕರುವನ್ನು ಬಿಡದೆ ನಾವು ಹಾಲು ಕರಿಬಹುದು. ಆಮೇಲೆ ಕರುವಿಗೆ ಬೇಕಾದಷ್ಟು ಕೊಟ್ಕೊಳ್ಬಹುದು ಸರ್. ಹಾಗೆ ನಾನು ಇವಾಗ ಕೂಡ ಜರ್ಸಿ ಹಸುವನ್ನ ಸಾಕೊಂಡಿದ್ದೇನೆ. 8 ತಿಂಗಳವರೆಗೂ ಹಾಲು ಕೊಡುತ್ತೆ. ನಾವು ಆ ಹಸುವಿನ ಆರೋಗ್ಯ ನೋಡ್ಕೊಂಡು ನಾವು ಅದನ್ನ ಹಾಲು ಕರ್ಕೊಳ್ಬಹುದು ಸರ್. ಹಾಲು ಮಾರ್ತೇನೆ, ಅಂಗಡಿಗೆ ಹಾಲು ಕೊಡ್ತೇನೆ. ನನ್ನ ಖರ್ಚಿಗಿರುವಂತದನ್ನ ನಾನು ತೋಟದಿಂದ ಅಂತೂ ಪಡೆಯೋದಿಲ್ಲ ಸರ್. ತೋಟದಿಂದ ಏನ್ ಬರುತ್ತೆ ನನಗೆ, ಕಾಫಿಗೆ ಬಂದಿದ್ದು, ಮೆಣಸಿಂದ ಬಂದಿದ್ದು, ಇದ್ಯಾವ್ದನ್ನು ಕೂಡ ನಾನು ಬಳಸ್ಕೊಳ್ಳೋದೇ ಇಲ್ಲ ಸರ್. ನನಗೆ ಸಾಕಾಗುತ್ತೆ. ಹಸು ಇದೆ, ಹಂದಿ ಸಾಕೊಂಡಿದ್ದೇನೆ ಸರ್. ವರ್ಷಕ್ಕೊಂದು ಹಂದಿ ಅಂತ ಹಾಗೆ ಸಾಕೊಳ್ತೇನೆ. ಹಾಗಾಗಿ ನನ್ಗೇನು ಕಷ್ಟ ಅಂತ ಅನ್ಸೋದಿಲ್ಲ. ನನ್ನ ಹಸ್ಬೆಂಡ್ ಮನುಷ್ಯ ಇಲ್ಲ ಅಂತ ಅನ್ಕೊಳ್ತೀನಿ ಹೊರತು ಅವ್ರಿಲ್ಲ ಅಂತ ನಾನು ಯಾವತ್ತೂ ಅನ್ಕೊಳ್ಳೋದಿಲ್ಲ ಸರ್. ಅವ್ರ ಸಪೋರ್ಟ್ ಯಾವತ್ತೂ ನನಗಿದೆ. ಹಾಗೆ ನನ್ಗೆ ನನ್ನ ಕುಟುಂಬದ ಸಪೋರ್ಟ್ ಕೂಡ ಇದೆ, ಊರಿನವ್ರ ಸಹಕಾರ ಕೂಡ ಇದೆ ಸರ್. ಅದನ್ನ ನಾನು ಯಾವತ್ತೂ ಮರೆಯೋದಿಲ್ಲ. ಕೃಷಿಯಲ್ಲಿ ನಾವು ಚೆನ್ನಾಗಿ ತೊಡಸ್ಕೊಂಡಷ್ಟು ಒಳ್ಳೇದೇ. ನೀವು ನೋಡಿ, ಬಹಳ ಇಷ್ಟಪಟ್ಟು ಕೆಲಸಗಳನ್ನ ನಿಭಾಯಿಸ್ತಾ ಬಂದ್ರಿ, ಚೆನ್ನಾಗಿ ಕಲಿತ್ರಿ, ಇಲ್ಲೇ ನೆಲೆಯೂರಿದ್ರಿ. ಎಷ್ಟೋ ಜನ ಕಲಾವಿದರು, ಸಾಹಿತಿಗಳು ಅಥವಾ ಪ್ರತಿಭಾವಂತರು ಹಳ್ಳಿಗಳಲ್ಲಿ ಇಲ್ಲ, ಯಾಕಂದ್ರೆ ಇಲ್ಲಿ ಅವಕಾಶಗಳಿಲ್ಲ. ಮತ್ತೆ ನಾವು ಇನ್ನಷ್ಟು ಬೆಳಿಬೇಕನ್ಕೊಂಡು ಜಿಲ್ಲಾ ಮಟ್ಟದಲ್ಲೂ ಅಥವಾ ರಾಜ್ಯ ಮಟ್ಟದಲ್ಲೂ ಮನೆಗಳನ್ನ ಮಾಡಿಕೊಂಡು ಅಲ್ಲಿ ತಮ್ಮ ಈ ಒಂದು ವಿಶೇಷವಾದ ಪ್ರತಿಭೆಯನ್ನ ಅನಾವರಣ ಮಾಡ್ಲಿಕ್ಕೆ ಹೋಗ್ತಾರೆ, ಕೃಷಿಯನ್ನ ಕೈಬಿಟ್ಬಿಡ್ತಾರೆ. ಆದ್ರೆ ನಮಗೆ ಖುಷಿ ಕೊಡೋ ಸಂಗತಿ ಏನಂದ್ರೆ, ಈಗಲೂ ಬರವಣಿಗೆ ಮಾಡ್ತೀರಿ, ಹಾಡನ್ನ ಪ್ರಸ್ತುತ ಪಡಿಸ್ತೀರಿ, ಹಾಗೆ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲೂ ಭಾಗಿಯಾಗ್ತೀರಿ, ಸಾಹಿತ್ಯಿಕ ಸಂಘಟನೆಗಳನ್ನು ಕೈ ಜೋಡಿಸ್ತೀರಿ, ಸಮಾಜದ ಒಳಿತಿಗೂ ನಿಮ್ಮ ಸೇವೆಯನ್ನ ಸಲ್ಲಿಸ್ತೀರಿ. ಹೀಗೆ ನಿಮಗೂ ಸಮಸ್ಯೆಗಳು ಬಂದಿದ್ದಾವೆ, ಆದರೆ ಆ ಸಮಸ್ಯೆಗಳನ್ನ ದೂರ ಮಾಡ್ತಾ ನಿಮ್ಮ ಒಳಿತಿಗೂ ಸಮಾಜದ ಒಳಿತಿಗೂ ಕಾರ್ಯ ಮಾಡ್ತಾ ಬಂದಿದ್ದೀರಿ. ಒಂಥರ ಮೆಚ್ಚತಕ್ಕಂತ ಸಂಗತಿ, ನೀವು ಕೃಷಿಯಲ್ಲಿ ಈಗ 4 ಎಕರೆ ತೋಟ ಇದೆ, ಭತ್ತ ಬೆಳ್ಕೊಂತೀರಿ, ಇನ್ನು ಮನೆ ಬಳಕೆಗೆ ತರಕಾರಿಗಳು, ಬೇರೆ ಬೇರೆ ಬಾಳೆ ಹೇಳ್ತಾ ಇದ್ರಿ, ಹೀಗೆ ಭಿನ್ ಭಿನ್ನವಾಗಿ ಸಾಕ್ತಾ ಇದ್ರಿ. ಇದೊಂಥರ ನೋಡಿದ್ರೆ ನಿಮ್ಮ ತೋಟಕ್ಕೆ ಬಂದು ನಾವೊಂದು 2-3 ಗಂಟೆಗಳ ಕಾಲ ಅಡ್ಡಾಡಿದ್ವಿ, ನೀವು ಹಾಕಿರುವ ಬಾಳೆ 4-6 ತರದಿದೆ, ಆ ಒಂದು ವಿಷಯದ ಬಗ್ಗೆ ಹೇಳಿ. ಈ ಕೆಲವೊಬ್ರು ತೋಟಗಳಲ್ಲಿ ಅವ್ರ ಮನೆ ಬಳಕೆಗೂ ಬಾಳೆಹಣ್ಣು ಇಟ್ಕೊಂಡಿಲ್ಲ, ಎಲ್ಲದನ್ನ ತೆಗೆದು ಬಿಟ್ಟಿದ್ದಾರೆ, ಬಹಳ ಮುಖ್ಯವಾಗಿ ಆನೆಗಳ ಹಾವಳಿ ಅಂತ ಅನ್ಕೊಂಡು. ಇನ್ನು ಗಿಡಕ್ಕೆ ತೊಂದರೆ ಆಗುತ್ತೆ, ಕಾಫಿ ಹೆಚ್ಚು ಸಿಗುದಿಲ್ಲ ಅಂತ ಅನ್ಕೊಂಡು ಎಷ್ಟೋ ಕಡೆಗೆ ಆನೆಗಳ ಸಮಸ್ಯೆ ಇಲ್ಲದಿದ್ರು ಬಾಳೆಯನ್ನ ತೆಗೆದು ಖಾಲಿ ಇಟ್ಟಿದ್ದಾರೆ, ಬರೀ ಕಾಫಿ ಕಾಳುಮೆಣಸನ್ನ ಉಳಿಸಿಕೊಂಡಿದ್ದಾರೆ. ಎಂತೆಂತ ಬಾಳೆಯನ್ನ ಹಾಕೊಂಡಿದ್ರಿ, 8 ವರ್ಷಗಳಿಂದ ಬೆಳೀತಾ ಇದ್ರಿ, ಅದರಿಂದ ಹೇಗೆ ನಿಮಗೆ ಅನುಕೂಲ ಆಗಿದೆ, ಹಣದ ಗಳಿಕೆಗೂ ಪ್ರಯೋಜನ ಏನು ಹೇಳಿ. ಹೌದು ಸರ್, ನಿಜವಾಗ್ಲೂ ಬಾಳೆ ಬಂಗಾರ ಅಂತ ಹೇಳ್ತಾರೆ, ಹಾಗೆ ಬಾಳೆ ಬಂಗಾರವೇ. ಅಂದ್ರೆ ನನ್ ಮದ್ವೆ ಆದ ತಕ್ಷಣ ಮಾಮೂಲಿ ಬಾಳೆ ಇರುವಂತದ್ದಿತ್ತು, ನೇಂದ್ರ ಬಾಳೆ ಕೃಷಿ ಮಾಡಿದ್ವಿ, ತುಂಬಾ ಲಾಭ ಆಯ್ತು ಸರ್ ನಮ್ಗೆ. ಆಗ ಗದ್ದೆಯಲ್ಲಿ ಬಾಳೆ ಮಾಡಿದ್ವಿ, ಮೊದ್ಲಿಗೆ ಶುಂಠಿ ಮಾಡಿದ್ವಿ, ಶುಂಠಿ ಆದ ತಕ್ಷಣ ಬಾಳೆ ಮಾಡಿರುವಂತದ್ದು, ಅದ್ರ ಮಧ್ಯಕ್ಕೆ ತರಕಾರಿ ಎಲ್ಲ ಹಾಕೊಳ್ತಿದ್ವಿ. ಹಾಗೆ ಇವಾಗ ಕೂಡ ನನ್ನ ಪತಿಯವರಿಗೆ ಹಣ್ಣುಗಳು ಅಂತ ಹೇಳಿದ್ರೆ ಜೀವ, ಹಾಗೆ ಸಿಕ್ಕಿದಲ್ಲಿಂದೆಲ್ಲ ಹಣ್ಣುಗಳ ಗಿಡಗಳನ್ನ ತಕೋಬರೋದು, ಬಾಳೆ ಅಷ್ಟೇ ಕಂಡಿದ್ದನ್ನ ಹುದಾ ಇದೊಂದು ಬಾಳೆ ಇದೆಲ್ಲ ಇದ್ರದೊಂದು ಕಂದು ಕೊಡಿ ನನಗೆ ಅಂತ ಹೇಳಿ ತರುವಂತದ್ದು. ಹಾಗೆ ನಾನು ಅದನ್ನು ಕೂಡ ಬಿಡ್ಲಿಲ್ಲ ಸರ್. ಮನೆ ಹತ್ರನೇ ಪಚ್ಚೆ ಬಾಳೆ ಇದೆ, ಭಾಸ್ಕರ ಬಾಳೆ ಅಂತ, ಅದು ತುಂಬಾ ಹೈಟ್ ಬರುತ್ತೆ, ಪಚ್ಚೆ ಬಾಳೆ ತರನೇ ಇರುತ್ತೆ, ತುಂಬಾ ದೊಡ್ಡ ಗೊನೆ ಸರ್, ಒಂದು 70 ಕೆಜಿ ಮೇಲೆ ಬರುವಂತದ್ದು, ನೀವು ನೋಡಿದೀರಾ ನನ್ನ ತೋಟದಲ್ಲಿ ಕೂಡ. ಆಮೇಲೆ ಮೈಸೂರು ಕದೋಳಿ ಅಂತ ಇದೆ, ಆಮೇಲೆ ಲೇಡೀಸ್ ಫಿಂಗರ್ ಅಂತ ಇದೆ, ಆಮೇಲೆ ಗಾಳಿಬಾಳೆ ಅಂತ, ಮರಬಾಳೆ ಅಂತ ಹೇಳುವಂತದ್ದು, ಹೂಬಾಳೆ, ಪುಟ್ಟಬಾಳೆ ಅಂತ ಹೇಳುವಂತದ್ದು, ಕರ್ಪೂರ ಬಾಳೆ ಅಂತ ಹೇಳಿ, ಅದು ಸ್ವಲ್ಪ ಸಾರ್ ಬಾಳೆಯಷ್ಟು ದೊಡ್ಡದಾಗುತ್ತೆ. ಆದ್ರೆ ಅದ್ರದೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಚಿಪ್ಪು ಬಲಿತಾ ಬಲಿತಾ ಹೋದಾಗೆ ಸರ್ ಅದಕ್ಕೆ ಜಾಗ ಸಾಕಾಗಲ್ಲ, ಅವಾಗ ಕಾಯಿನೇ ಉದುರಿಗೆ ಬೀಳುವಂತದ್ದು. ಅದು ಮತ್ತೆ ಚಂದ್ರಬಾಳೆ ಟೇಸ್ಟ್ ಅಲ್ಲಿ ಒಂದೇ ತರ ಇರುತ್ತೆ ಸರ್, ಕೆಂಪು ಬರುತ್ತೆ ಅದು. ಆಮೇಲೆ ಸಾರು ಬಾಳೆ ಕೂಡ ಇದೆ ಸರ್, ಬೊಂಡ ಎಲ್ಲ ಮಾಡ್ತಾರಲ್ಲ, ರಸಬಾಳೆ ಕೂಡ ಇದೆ, ಇಲ್ಲಾಂತ ಹೇಳುವ ಬಾಳೆ ಇಲ್ಲ ಅಂತ ನನಗನ್ಸುತ್ತೆ. ಇದ್ರ ಜೊತೆಗೆ ಕಲ್ಲು ಬಾಳೆ ಕೂಡ ತಂದು ನೆಟ್ಟಿದ್ದೇನೆ ಸರ್. ಕಲ್ಲು ಬಾಳೆ ಸೂರ್ಲಬ್ಬಿ ಕಡೆಯಿಂದ ನನ್ಗೆ ಒಬ್ರು ಉದಿಯಂಡ ಫ್ಯಾಮಿಲಿ ಅವ್ರು ತಂದು ಕೊಟ್ರು, ಯಾಕೆಂದ್ರೆ ಅದನ್ನ ನೆನೆಸ್ಕೊಳ್ಳುವಂತದ್ದೇ, ಅದು ಕಿಡ್ನಿ ಸ್ಟೋನ್ ಗೆ ಒಳ್ಳೆ ಔಷಧಿ ಅಂತ ಹೇಳ್ತಾರೆ. ಹಾಗೆ ಆ ಒಂದು ಬಾಳೆ ಕೂಡ ತಂದು ನೆಟ್ಕೊಂಡಿದ್ದೇನೆ ಸರ್. ಹಾಗೆ ಇನ್ನು ಏನಾದ್ರೂ ವೆರೈಟಿ ಬಾಳೆ ಎಲ್ಲಾದ್ರೂ ಇದೆ ಅಂತ ಹೇಳಿದ್ರೆ ಅದನ್ನು ಕೂಡ ತಂದು ನೆಡಬೇಕು ಅಂತ ನನ್ಗೆ ಆಸೆ ಇದೆ ಸರ್. ತೋಟದಲ್ಲಿ ನಾವು ಸುತ್ತಾಡುವಾಗ ನೀವು ತೋರಿಸ್ತಾ ಇದ್ರಿ, ಪಚ್ಚ ಬಾಳೆ, ಹೂ ಬಾಳೆ, ಮೈಸೂರು ಬಾಳೆ, ಕರ್ಪೂರ ಬಾಳೆ, ಭಾಸ್ಕರ್ ಬಾಳೆ, ಸಾರ್ ಬಾಳೆ, ಹೀಗೆ ಚೆನ್ನಾಗಿದೆ. ನಿಮ್ಮ ಮನೆ ಬಳಕೆಗಾಗಿ ಮತ್ತೆ ಮಾರಾಟಕ್ಕೂ ಲಭ್ಯ ಆಗುತ್ತಲ್ವಾ, ವರ್ಷದಲ್ಲಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಮಾರಾಟ ಮಾಡೋ ಸಂದರ್ಭನೂ ಬರುತ್ತಲ್ವಾ? ಖಂಡಿತ ಸರ್, ವರ್ಷದಲ್ಲಿ ಆಗಾಗ ಮಾರ್ತೇನೆ ನಾನು. ಆದ್ರೆ ಒಂದೊಂದು ಎರಡೆರಡು ಬಾಳೆ ಎಲ್ಲ ಇದ್ದಾಗ ನಾನು ತಕೊಂಡೋಗಿ ಕೊಡೋದಿಲ್ಲ ಸರ್. ನನ್ನ ಹತ್ರ ಓಮಿನಿ ಇದೆ, ಒಂದು ಓಮಿನಿಗೆ ಫುಲ್ ಆದ್ರೆ ಮಾತ್ರ ತಕೊಂಡೋಗಿ ಮಾರಾಟ ಮಾಡ್ತೀನಿ ಸರ್. ಯಾಕಂದ್ರೆ ನಾನು ತಕೊಂಡೋಗ್ಬೇಕಾದ್ರೆ ಬೆಟ್ಟಗೇರಿಗೆ ತಗೊಂಡೋಗಿ ಕೊಡ್ಬೇಕಾಗ್ತದೆ, 3-3.5 ಕಿಲೋಮೀಟರ್ ಇದೆ. ಅಲ್ಲಿಗೆ ಸುಮ್ಮನೆ ತಗೊಂಡೋಗಿ ಕೊಡೋದು ಅಂದ್ರೆ ವರ್ಕೌಟ್ ಆಗ್ಬೇಕು, ಹಂಗಿದ್ರೆ ಮಾತ್ರ ತಗೊಂಡೋಗಿ ಕೊಡ್ತೀನಿ, ಇಲ್ಲಾಂದ್ರೆ ನಾನು ಹಸುಗೆನೆ ಹಾಕ್ತೇನೆ ಸರ್. ಹಸುಗೆ ಎಷ್ಟು ಕೊಟ್ಟರು ತೃಪ್ತಿಯಾಗಿ ತಿನ್ನತ್ತೆ, ನನ್ಗೆ ಹಾಲು ಕೊಡುತ್ತೆ, ಗೊಬ್ಬರ ಆಗುತ್ತೆ. ಮತ್ತೆ ಗದ್ದೆ ನೆಡ್ತೇನೆ ಸರ್, ನಾನು ಬಿಡ್ಲಿಲ್ಲ, ಟಿಲ್ಲರ್ ಇದೆ, ಹಾಗಾಗಿ ಜನ ಕರೆಸಿ ಉಳುಮೆ ಮಾಡಿಸ್ಕೊಳ್ತೀನಿ. ಮತ್ತೆ ಕೃಷಿ ಇಲಾಖೆಯಿಂದಾನೆ ನಾನು ಭತ್ತಗಳನ್ನು ಆಯ್ಕೆ ಮಾಡಿ ತಂದು ಹಾಕ್ತೇನೆ ಸರ್. ಇವರಿದ್ದಾಗ ರಾಜಮುಡಿ ಹಾಕ್ತಿದ್ರು, ರಾಜಭೋಗ ಹಾಕ್ತಿದ್ವಿ, ಅದು ಚೆನ್ನಾಗಿತ್ತು. ಕಳೆದ ವರ್ಷ ಪೆನ್ನ ಸೂಪರ್ ಚೆನ್ನಾಗಿದೆ ಅಂತ ಹೇಳಿದ್ರು, ಅದನ್ನು ತಂದು ಹಾಕಿದೆ, ತುಂಬಾ ಚೆನ್ನಾಗಿತ್ತು. ಈ ವರ್ಷ ಕೃಷಿ ಇಲಾಖೆಯಿಂದ RNR ಅಂತೇಳಿ ತಂದು ಹಾಕಿದೆ. ಅವರು ಹೇಳಿದ ಹಾಗೆ ಬಂತು ಸರ್, 2.5-3 ಬರುತ್ತೆ ಅಂತ ಹೇಳಿದ್ರು. ನಮ್ಮಲ್ಲಿ 2.5-2.75 ಬಂದಿತ್ತು. ಇಳುವರಿ ಕೂಡ ಚೆನ್ನಾಗಿದೆ, ಊಟಕ್ಕೂ ತುಂಬಾ ಚೆನ್ನಾಗಿದೆ ಸರ್, ಭತ್ತದ ಕೃಷಿ ಚೆನ್ನಾಗಿದೆ. ಆಮೇಲೆ ಅಡಿಕೆ ಇದೆ ಸರ್, ಮೋಹನ್ ಅವ್ರು ಇದ್ದಾಗ ಕೂಡ ಹಾಕಿದ್ರು, ಅದು ಅಷ್ಟೇನೆ, ಅದು ಹಸಿ ಅಡಿಕೆನೆ ಕೊಟ್ಬಿಡ್ತೇನೆ ಡಿಸೆಂಬರ್ ಅಲ್ಲಿ, ಕೊಯ್ಲಿಗೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ಅದು ಕೂಡ ಒಳ್ಳೆ ಟೈಮಿಗೆ ನಮ್ಗೆ ಖರ್ಚಿಗೆ ಅಂತ ಆಗುತ್ತಲ್ಲ ಸರ್, ಆ ಟೈಮಲ್ಲಿ ಹೆರುತ್ತೆ, ನಮ್ಮ ತೋಟದ ಕೆಲಸಗಳಿಗೆ ಆ ಸಂದರ್ಭದಲ್ಲಿ ಹಣ ಇರುವುದಿಲ್ಲ, ಆಗ ಅದು ಅನುಕೂಲಕ್ಕೆ ಬರುತ್ತೆ ಸರ್. 14 ತೆಂಗಿನ ಮರ ಇದೆ, ನನ್ಗೆ ತೆಂಗಿನಕಾಯಿ ಕೂಡ ನಾನು ತೆಗೆಯೋದಿಲ್ಲ, ಅಂದ್ರೆ ಒಂದು ಸಾಂಬಾರಿಗೆ ಅಷ್ಟು ಹಾಕೋದಿಲ್ಲ, ಆದ್ರೆ ಒಮ್ಮೆ ಕಾಯಿ ಹೊಡೆದ್ರೆ ಅದನ್ನ ಮತ್ತೆ ಹಸಗೆನೆ ಬಳಸ್ತೇನೆ ಸರ್. ಬಾಳೆದು ಹೇಳ್ತಾ ಇದ್ರೆ, ಎಷ್ಟು ಆದ ಬಳಿಕ ನೀವು ಎಲ್ಲಿ ಮಾರಾಟ ಮಾಡ್ತೀರಿ? ಇಲ್ಲ ಸರ್, ನಾನು ಹೂಬಾಳೆ ಮತ್ತೆ ಮರಬಾಳೆ ಮಾತ್ರ ಮಾರಾಟ ಮಾಡುವಂತದ್ದು, ಬೇರೆ ಯಾವ ಬಾಳೆ ಕೂಡ ಮಾರಾಟ ಮಾಡೋದಿಲ್ಲ ಸರ್. ಆಪ್ತರು ಯಾರಿದ್ದಾರೆ, ನೆಂಟರಿಷ್ಟರಿಗೆ ಖುಷಿಯಲ್ಲಿ ಕೊಡ್ತೇನೆ ಸರ್, ಅಂದ್ರೆ 4 ನೆನೆಸ್ಕೊಂಡು ತಿಂತಾರಲ್ಲ ಅದು ನಮಗೆ ತೃಪ್ತಿ ಕೊಡುತ್ತೆ. ಮರಬಾಳೆ ಹೂಬಾಳೆ ಮಾತ್ರ ರೇಟ್ ಇದೆ ಅಂದ್ರೆ ತಗೊಂಡೋಗಿ ಕೊಡ್ತೇನೆ ಸರ್, ಒಂದು 15 ಮೇಲೆ ಇದ್ರೆ ಮಾತ್ರ ತಗೊಂಡೋಗಿ ಕೊಡ್ತೇನೆ, ಇಲ್ಲಾಂದ್ರೆ ತಗೊಂಡೋಗಿ ಕೊಡೋದಿಲ್ಲ ಸರ್. ಮತ್ತೆ ಬೇರೆಯವ್ರ ಕೈಯಲ್ಲಿ ತೋಟದಲ್ಲಿ ಕಡಿಯೋಕ್ಕೂ ಬಿಡೋದಿಲ್ಲ ಸರ್, ನಾನೇ ಕಡಿಯೋದು. ಯಾಕೆಂದ್ರೆ ಅವ್ರದ್ದು ವ್ಯಾಪಾರ ದೃಷ್ಟಿಯಿಂದ ಬಾಳೆದು ಗೊನೆ ಕಡ್ಕೊಂಡು ಹೋಗ್ತಾರೆ, ಮಿಕ್ಕಿದ ಅದರ ದಿಂಡನ್ನ ಕಡಿದು ಗಿಡದ ಮೇಲೆ ಹಾಕಿ ಹೋಗ್ತಾರೆ ಸರ್. ನಾವು ಆ ಸಂದರ್ಭದಲ್ಲಿ ಹೋಗಿ ನೋಡಿಲ್ಲ ಅಂತ ಹೇಳಿದ್ರೆ ನಮ್ಮ ಕಾಫಿ ಗಿಡ ಹಾಳಾಗುತ್ತೆ, ವಿನಾಕಾರಣ ನಷ್ಟ ಪಟ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಬೇರೆಯವರಿಗೆ ಮಾತ್ರ ತೋಟಕ್ಕೆ ನುಗ್ಗಕ್ ಬಿಡೋದಿಲ್ಲ ಸರ್. ನಾವು ನಿಮ್ಮ ತೋಟದ ಕಂದುಗಳನ್ನ ಆಕಾಶವಾಣಿ ಆವರಣದಲ್ಲಿ ನಾಟಿ ಮಾಡ್ಲಿಕ್ಕೆ ತೆಗೆದುಕೊಂಡಿದ್ವಿ. ಒಂದೇ ಕಡೆಗೆ 6-8 ಜಾತಿಯ ಬಾಳೆ ಸಿಗೋದು ಕಡಿಮೆನೆ, ಕೆಲವೊಂದ್ ಕಡೆಗೆ ಹೂ ಬಾಳೆಯನ್ನ ಹಾಕಿರೋದಿದೆ, ಹಬ್ಬ ಬಂದ್ರೆ ಇನ್ನೊಂದು ಮತ್ತೊಂದಷ್ಟೇ. ಆದ್ರೆ ನಿಮ್ಮಲ್ಲಿ ಭಿನ್ ಭಿನ್ನವಾದ ಬಾಳೆಯನ್ನ ಸಂಗ್ರಹಿಸಿಕೊಂಡು ಅದನ್ನು ಉಪಯೋಗಿಸಿಕೊಂಡು ಇತರರಿಗೆ ಕೊಟ್ಟು ಮಾರಾಟ ಮಾಡುವ ಒಂದು ದಾರಿಯಲ್ಲಿ ಸಾಗಿದಿರಲ್ಲ, ಖುಷಿ ಆಯ್ತು. ಹಾಗೆ ಇತರೆ ಹಣ್ಣಿನ ಗಿಡಗಳನ್ನು ಹಾಕೊಂಡಿದ್ದೀರಿ ಅಂತ ಹೇಳ್ತಾ ಇದ್ರಿ. ಕಾಫಿ ಮತ್ತು ಕಾಳುಮೆಣಸು ಒಂದು ವರಮಾನ ಕೊಡುವ ಬೆಳೆಗಳು, ಹೇಗಿದೆ ಇಳುವರಿ ಮತ್ತೆ ಮಾರಾಟದ ವ್ಯವಸ್ಥೆ ಹೇಗೆ ಮಾಡಿಕೊಂಡಿದ್ರಿ? ಚೆನ್ನಾಗಿದೆ ಸರ್, ತೊಂದರೆ ಇಲ್ಲ. ಕಾಫಿ ಮತ್ತೆ ಮೆಣಸು ಅಷ್ಟೇ, ನಾನು ವಿಪರೀತ ಗೊಬ್ಬರ ಹಾಕಕ್ ಹೋಗೋದಿಲ್ಲ ಸರ್, ಸಾಧ್ಯ ಆದಷ್ಟು ಸಗಣಿ ಗೊಬ್ಬರ ಹಾಕ್ತೇನೆ, ಆಮೇಲೆ ವರ್ಷಕ್ಕೆ 2 ಮಾಮೂಲಿ DAP ಪೊಟ್ಯಾಶ್ ಯೂರಿಯಾ ಅಂತ ಹಾಕ್ತೇನೆ. ಕಾಳು ಮೆಣಸಿಗೆ ಮಾತ್ರ ಸ್ವಲ್ಪ ಕಾಂಪೋಸ್ಟ್ ಗೊಬ್ಬರ ಹಾಕ್ತೇನೆ ಸರ್, ಅದಕ್ಕೆ ನಾನು ಕಂಪನಿ ಗೊಬ್ಬರ ಹಾಕೋದಿಲ್ಲ. ಸುಮಾರಾಗಿ ಬಳ್ಳಿ ಹೋಗಿದೆ, ಆದ್ರೂ ಈ ವರ್ಷದ ಮಟ್ಟಿಗೆ ನನಗೆ ಬೇಸರ ಇಲ್ಲ ಸರ್. ಒಂದು ತೋಟದಲ್ಲಿ ಅಂದ್ರೆ ತುಂಬಾ ಕಾಯಿಲೆ ಬಂದು ಹೋಗಿದೆ, ಆದ್ರೆ ಮಿಕ್ಕಿದ ತೋಟಗಳಲ್ಲಿ ನನಗೆ ಇಳುವರಿ ಜಾಸ್ತಿ ಸಿಕ್ಕಿದೆ, ಹಾಗಾಗಿ ತೃಪ್ತಿ ಇದೆ ಸರ್. ಕಾಫಿ ಪರವಾಗಿಲ್ಲ ಸರ್, ನಾನು ತೋಟ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೇನೆ, ಅದಕ್ಕಾಗಿ ಅವರೇಜ್ ಸಿಗ್ತಾ ಇದೆ. ಮತ್ತೆ ಎಲ್ಲಾ ವೆರೈಟಿ ಹಣ್ಣುಗಳು ಇದೆ ಸರ್ ನಮ್ಮಲ್ಲಿ, ಎಲ್ಲಾ ಕೂಡ ಈಗ ಫಸಲು ಸಿಗ್ತಾ ಇದೆ. ಅವರಿಗೆ ಕೆಲವೊಂದು ಹಣ್ಣುಗಳು ತಿನ್ಬೇಕು ಅಂತ ಆಸೆ ಇತ್ತು, ಅದು ಸಿಕ್ಲಿಲ್ಲ, ಆ ನೋವು ನನ್ನಲ್ಲಿ ಇದೆ ಸರ್. ಬಟರ್ಫ್ರೂಟ್ ಇದೆ, ತುಂಬಾ ಬಟರ್ಫ್ರೂಟ್ ಹಣ್ಣುಗಳು ಮರ ನೆಟ್ಟಿದ್ರು, ಅವರು ನೆಟ್ಟಿದ್ದಲ್ಲಿ ಇವಾಗ ಫಸಲು ಬರ್ತಾ ಇದೆ. ಮತ್ತೆ ಸಪೋಟ ಇದೆ ಸರ್, ಕಿತ್ಲೆ ಹಣ್ಣು ಇದೆ, ಮೂಸಂಬಿ ಇದೆ, ದಾಳಿಂಬೆ ಇದೆ, ಆಮೇಲೆ ಹಲಸು ಇದೆ ಸರ್, ಹೆಬ್ಬಲಸು ಇದೆ, ಆಮೇಲೆ ಗಮ್ಲೆಸ್ ಅಂತ ಒಂದು ಬರುತ್ತೆ, ಬಿಳಿ ಹಣ್ಣು ಬರುತ್ತೆ, ಅದು ತೊಳೆ ಹಣ್ಣಾದಾಗ ಕೂಡ ಬಿಳಿ ಬಣ್ಣದಿರುತ್ತೆ, ಅದು ಇದೆ. ಮರ ಸೇಬು ಇದೆ, ಪೇರಳೆ ಇದೆ, ಕೆಂಪುದು ಬಿಳಿದು ಅಂತ, ಅದರಲ್ಲಿ ತುಂಬಾ ವೆರೈಟಿ ಇದೆ ಸರ್ ನನ್ನ ಹತ್ರ. ಮತ್ತೆ ಸ್ಟಾರ್ ಆಪಲ್ ಇದೆ, ಲಿಚಿ ಇದೆ ಸರ್, ಹಣ್ಣುಗಳು ಯಾವ್ದು ಇಲ್ಲ ಅಂತಾನು ಇಲ್ಲ. ಆಮೇಲೆ ಇನ್ನೊಂದು ಲಕೋಟೆ ಹಣ್ಣು ಅಂತ ಹೇಳಿ, ಅದು ನನ್ನ ಹಸ್ಬೆಂಡ್ ಪ್ರೈಮರಿಲಿ ಇದ್ದಾಗ ಅವರ ಫ್ರೆಂಡ್ಗೆ ನಾಯಿ ಮರಿ ಕೊಟ್ಟು ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದ ಗಿಡ ಅಂತೆ, ಅದನ್ನು ಕೂಡ ನಾನು ಅಳಿಸಿಲ್ಲ, ದೊಡ್ಡ ಮರ ಆಗಿದೆ. ಅವರು ಆಗಾಗ ಹೇಳ್ತಾ ಇರ್ತಿದ್ರು, ನಾನು ನಾಯಿ ಮರಿ ಕೊಟ್ಟು ತಂದ ಹಣ್ಣು ಅಂತ ಹೇಳ್ಕೊಂಡು ನೆರಳು ಕಡ್ಕೊಂಡು ಮರನ ಉಳಿಸ್ಕೊಂಡಿದ್ದೀನಿ ಸರ್. ನಾವು ಹೀಗೆ ಚರ್ಚೆ ಮಾಡ್ತಾ ಇದ್ರೆ ಕೃಷಿ ಬಗ್ಗೆ ಸಾಕಷ್ಟು ವಿಷಯಗಳು ನಿಮ್ಮಂತವರಿಂದ ಸಿಗ್ತಾ ಹೋಗ್ತವೆ. ಹೇಳಿ, ಎಷ್ಟೋ ಜನ ಮಾತಾಡೋದಿದೆ, ಪುರುಷರೇ ಕೃಷಿ ಲಾಭದಾಯಕ ಅಲ್ಲ, ಏನು ಉಳಿತಾ ಇಲ್ಲ, ಕಷ್ಟ ಇದೆ ಅಂತ ಹೇಳುವ ಈ ದಿನಗಳಲ್ಲಿ ಬೆಟ್ಟಕೆರೆ ಗ್ರಾಮದ ತೋಟದ ಬಳಿಯೇ ನೀವು ವಾಸ ಇದ್ದುಕೊಂಡು ಹೇಗೆ ಕೃಷಿಯನ್ನ ಅರ್ಥೈಸಿಕೊಂಡಿದ್ದೀರಿ? ಕಾರ್ಮಿಕರ ಸಹಾಯವನ್ನು ಪಡೆದುಕೊಂಡು ನೀವು ತೊಡಗಿಸಿಕೊಂಡು ಅದು ಮುಂದುವರಿಬೇಕಂದ್ರೆ ಲಾಭನೂ ಸಿಗಬೇಕು, ತೀರಾ ನಷ್ಟ ಆದ್ರೆ ಎಷ್ಟೋ ಜನ ಬಿಟ್ಟು ಹೋಗ್ಬಿಡ್ತಾರೆ, ಏನಂತೀರಿ? ಇಲ್ಲ ಸರ್, ಕೃಷಿಯನ್ನ ದೂರದಿಂದ ನೋಡಿದ್ರೆ ಆಗೋದಿಲ್ಲ ಸರ್, ಕೃಷಿ ನಮ್ಮೊಳಗಿರ್ಬೇಕು, ನಾವು ಕೃಷಿಯೊಳಗಿರ್ಬೇಕು ಅಂದ್ರೆ ಮಾತ್ರ ಕೃಷಿ ನಮ್ಮನ್ನ ನೋಡ್ಕೊಳ್ಳುತ್ತೆ. ಕೃಷಿಗೆ ಹಾಕಿದ್ದೆಲ್ಲೂ ಹೋಗಲ್ಲ ಸರ್. ಮತ್ತೆ ಕಾಫಿ ತೋಟ ಇದೆ ಅಂತ ಹೇಳ್ಬಿಟ್ಟು ಬರೀ ಕಾಫಿನ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ನಮ್ಗೆ ಏನು ಸಿಗಲ್ಲ. ಕಾಫಿದು ಕಾಫಿಗೆ ಆಗುತ್ತೆ, ಅದ್ರ ಜೊತೆ ಮೆಣಸು ಕೊಟ್ಟಷ್ಟು ನಮಗೆ ಲಾಭ ಅಂತ ಅನ್ಕೊಳ್ಬಹುದು ಸರ್. ಮತ್ತೆ ಕೃಷಿಯನ್ನ ನಾವು ತೊಡಗಿಸ್ಕೊಳ್ಬೇಕು ಅಂದ್ರೆ ಕೃಷಿ ಮತ್ತು ನಮಗೆ ಅವಿನಾಭಾವ ಸಂಬಂಧ ಇರಬೇಕು. ಅಂದ್ರೆ ಈಗ ಕೆಲಸದವ್ರನ್ನ ಬಿಟ್ಕೊಂಡು ಅವರು ಇಷ್ಟ ಪ್ರಕಾರ ಕೆಲಸಕ್ಕೆ ಬಿಟ್ಬಿಟ್ರೆ ಏನು ನಮಗೆ ಲಾಭ ಸಿಕ್ಕೋದಿಲ್ಲ ಸರ್. ನಾವು ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ, ಮತ್ತೆ ನಮಗೂ ಜ್ಞಾನ ಇರಬೇಕಾಗತ್ತೆ ಸರ್. ಅವರಿಗೆ ಒಂದು ಗಿಡವನ್ನ ತೋರಿಸಿ ನೀನು ಕಾಫಿ ಗಿಡ ಕಪಾತ್ ಮಾಡು ಅಂತ ಹೇಳ್ಬಿಟ್ಟು ನಾವು ಬಿಟ್ರೆ ಅವ್ರಿಗೆ ಇಷ್ಟ ಬಂದಾಗ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ನಮಗೂ ಗೊತ್ತಿರಬೇಕು ಗಿಡ ಹೇಗ್ ಕಪಾತ್ ಮಾಡಿದ್ರೆ ಆಗುತ್ತೆ ಅಂತ ಹೇಳಿ ಗೊತ್ತಿದ್ರೆ ಅವ್ರ ಜೊತೆ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡಬಹುದು. ಅಥವಾ ಒಂದು ಚಿಗುರು ತೆಗ್ದಿಲ್ಲ ನೋಡಿ ಇಲ್ಲಿ ನೀನ್ ಬಿಟ್ಟಿದ್ಯಾ ಅಂತೇಳಿ ಹೇಳ್ಕೊಂಡ್ರೆ ಹೆದರಿಕೆ ಅನ್ನೋದು ಅವ್ರಿಗೂ ಬೇಕಲ್ಲ ಸರ್. ನಾವು ಒಂದ್ ಕೆಲಸ ಮಾಡ್ತಿದ್ವಿ ಅವ್ರು ಕೇಳ್ತಾರೆ ಅಂತ ಹೇಳುವಂತದ್ದು ಅವ್ರಿಗೂ ಗೊತ್ತಿರ್ಬೇಕು. ಹಾಗ ಮಾತ್ರ ಆಗುತ್ತೆ. ಕಾಫಿಯಲ್ಲಿ ಬರೀ ಕಾಫಿಯನ್ನ ನೋಡ್ಕೊಂಡು ಹೋದ್ರೆ ನಮ್ಗೆ ಏನ್ ಲಾಭ ಸಿಕ್ಕೋದಿಲ್ಲ ಸರ್. ಕಾಫಿ ಜೊತೆ ನಾವು ಈ ತರ ಬಾಳೆ ಹಾಕೊಂಡು ನಿಂಬೆ ಕೂಡ ನಮ್ಗೆ ಕೈ ಜೋಡಿಸುತ್ತೆ ಸರ್. ನಿಂಬೆ ಮಳೆಗಾಲದಲ್ಲಿ ತುಂಬಾ ಫಸಲು ಕೊಡುತ್ತೆ. ಹಾಗೆ ಕಾಳು ಮೆಣಸನ್ನ ನಾವು ಪೋಷಣೆ ಮಾಡ್ಕೊಂಡ್ರೆ ನಮಗೆ ಅದು ಲಾಭದಾಯಕ ಸರ್. ಇತ್ತೀಚೆಗೆ ಕಾಳು ಮೆಣಸಿಗೆ ಒಳ್ಳೆ ಬೆಲೆ ಕೂಡ ಇರೋದ್ರಿಂದ ಮೆಣಸು ಲಾಭ ಅಂತ ಕಾಣ್ತದೆ ಸರ್. ಒಟ್ಟಾರೆ ನಿಮ್ಮ ತೋಟ ಗದ್ದೆ ಹಸು ಸಾಕಾಣಿಕೆ ಹಂದಿ ಸಾಕಾಣಿಕೆ ಇದೆಲ್ಲದನ್ನ ಸಂಯೋಜನೆ ಮಾಡಿ ವಿಶ್ಲೇಷಣೆ ಮಾಡಿದ್ರೆ ಕೈಗೆ ಉಳಿತತೆ, ಮುಂದುವರಿಸಲಿಕ್ಕೆ ಏನು ಸಮಸ್ಯೆ ಇಲ್ಲ ಅಲ್ವಾ ಕೃಷಿದು? ಖಂಡಿತ ಇಲ್ಲ ಸರ್, ಮುಂದುವರಿಸಬಹುದು. ಇತ್ತೀಚೆಗೆ ನೋಡಿದ್ರೆ ಗದ್ದೆಗಳನ್ನೆಲ್ಲ ತೋಟ ಮಾಡ್ಕೊಳ್ತಾರೆ. ಹಸು ಸಾಕ್ಬೇಕು ಅಂತ ಹೇಳಿದ್ರೆ ಹೇಗೆ ಸರ್? ಹಸುಗೆ ನಾವು ಸೀಮೆ ಹುಲ್ಲು ನಟ್ಕೊಳ್ಬೇಕಾಗತ್ತೆ. ಕೆರೆ ಇದೆ, ಕೆರೆ ಸುತ್ತು ಸೀಮೆ ಹುಲ್ಲು. ಮತ್ತೆ ನಮ್ದು ಎಲ್ಲ ಬಯಲಿನ ಜಾಗ ಅಲ್ಲ, ಬೆಟ್ಟ ಗುಡ್ಡ ಇರುವಂತದ್ದು, ಬರೆ ಅಂತ ಹೇಳ್ತೀವಿ. ಬರೆಯಲ್ಲೆಲ್ಲ ನಾನು ಸೀಮೆ ಹುಲ್ಲು ನಟ್ಕೊಂಡಿರೋದು ಸರ್. ಯಾವತ್ತಾದ್ರೂ ಸ್ವಲ್ಪ ಯೂರಿಯಾ ಸ್ಪ್ರೇ ಮಾಡ್ಕೊಂಡ್ರೆ ಸಾಕು, ಚೆನ್ನಾಗಿ ಹುಲ್ಸಾಗಿ ಬಂದ್ಬಿಡುತ್ತೆ. ದಿನಾ ಸಂಜೆ ಒಂದೊಂದು ಹಿಡಿ ಸೀಮೆ ಹುಲ್ಲು ಹಾಕೊಂಡ್ರೆ ಸಾಕು ಸರ್ ಹಸುಗೆ, ಹಾಗಾಗಿ ತೊಂದರೆ ಅನ್ಸೋದಿಲ್ಲ. ಮತ್ತೆ ತರಕಾರಿ ಅಷ್ಟೇನೆ ಸರ್, ಮನೆ ಸುತ್ತು ನಾನು ಇರುವ ಅಲ್ಪ ಜಾಗದಲ್ಲಿ ನನಗೆ ಬೇಕಾಗಿರುವ ಎಲ್ಲಾ ತರಕಾರಿ ಕೂಡ ಹಾಕೊಂಡಿದ್ದೇನೆ ಸರ್. ಸೋರೆ, ಕುಂಬಳ, ಮತ್ತೆ ಬಸಳೆ ಇದೆ, ಬದನೆ ಇದೆ, ಬೀನ್ಸ್ ಇದೆ, ಬಜ್ಜಿ ಮೆಣಸು ಇದೆ, ಮೂಲಂಗಿ ಇದೆ. ಬಸಳೆಯಲ್ಲಿ ಎರಡು ತರ ಇದೆ ಸರ್, ಬಿಳಿ ಮತ್ತು ಕೆಂಪು ಅಂತ. ಟೊಮ್ಯಾಟೊ ಆಗ್ತಾ ಇದೆ, ಮೆಣಸಿನ್ಕಾಯಿ ಆಗ್ತದೆ. ಹೀಗಾಗಿ ತರಕಾರಿ ಅಂತೂ ಹೊರಗಿಂದ ತರೋದಿಲ್ಲ ಸರ್, ನನ್ ಕಡಿಮೆ, ತುಂಬಾ ಕಮ್ಮಿ ಸರ್ ತರಕಾರಿ. ಸಾಕಷ್ಟು ಸೊಪ್ಪುಗಳಿದೆ, ಹರವೆ ಸೊಪ್ಪು ಇದೆ, ದಂಟಿನ ಸೊಪ್ಪು ಇದೆ. ಹೀಗಾಗಿ ಏನ್ ಬೇಕು ಅನ್ಸೋದಿಲ್ಲ ಸರ್. ಒಬ್ಬನೇ ಮಗ ಹೇಗೆ ಪಳಗ್ತದೆ ಕೃಷಿಯಲ್ಲಿ? ಕೃಷಿಯಲ್ಲಿ ಇಷ್ಟರವರೆಗೆ ಅವನಿಗೆ ಏನು ಆಸಕ್ತಿ ಇದೆ ಅಂತ ನಾನು ಇಲ್ಲ ಅಂತಾನೂ ಹೇಳಕ್ ಆಗೋದಿಲ್ಲ ಸರ್. ಯಾಕಂದ್ರೆ ಅವನು 8ನೇ ಕ್ಲಾಸ್ ಇಂದ ಹೊರಗೆ ಇದ್ದಾನೆ. ಉಪ್ಪಿನ ಅಂಗಡಿಯಲ್ಲಿ ಸ್ಟಡಿ ಮಾಡ್ದ 8ನೇ ತರಗತಿಯಿಂದ, ಆಮೇಲೆ ವಿದ್ಯಾರಶ್ಮಿ ಸವಣೂರಲ್ಲಿ ಓದಿದ್ದ. ಇವಾಗ ಇಂಜಿನಿಯರಿಂಗ್ ಮಾಡ್ತಿದ್ದಾನೆ, ಸೆಕೆಂಡ್ ಇಯರ್ ಮೆಕ್ಯಾನಿಕಲ್ ತಗೊಂಡಿದ್ದಾನೆ, ಬ್ಯಾಂಗ್ಳೂರಲ್ಲಿ ಸ್ಟಡಿ ಮಾಡ್ತಾ ಇದ್ದಾನೆ. ಅವನನ್ನ ಏಕಾಏಕಿ ತೋಟಕ್ಕೆ ಬಂದ್ ತೊಡಗಿಕೊ ಅಂತ ಹೇಳೋದು ನನಗೂ ಕಷ್ಟ ಆಗುತ್ತೆ, ಅವನಿಗೂ ಕಷ್ಟ ಆಗಬಹುದು. ಮುಂದಕ್ಕೆ ಅವನು ನನ್ನ ನೋಡಿ ಕಲಿಬಹುದು ಅಂತ ಅನಿಸ್ತದೆ ಸರ್. ಆಸಕ್ತಿ ಇಲ್ಲ ಅಂತ ಹೇಳಕ್ ಆಗ್ಲಿಕ್ಕಿಲ್ಲ ನನಗೆ. ಎಷ್ಟೋ ಸಾರಿ ಅನಿವಾರ್ಯತೆ ನಮ್ಮನ್ನ ಪಳಗಿಸ್ತವೆ, ನಮ್ಮನ್ನ ಮೇಲೆತ್ತವೆ. ಧೃತಿಗಿಡಬಾರದು, ನಾವು ಹೀಗಾದ್ವಿ, ನಮ್ಮ ಮಕ್ಕಳು ಹೀಗಾದ್ರು ಮುಂದಿನ ಬದುಕು ಬಹಳ ಕಷ್ಟ ಅನ್ನೋ ತರ ಯೋಚನೆ ಮಾಡಿದ್ರೆ ಇನ್ನಷ್ಟು ಕಷ್ಟ ಆಗ್ತದೆ. ಮುಂದೆ ಒಳ್ಳೇದಾಗ್ತದೆ, ಎಲ್ಲದು ಚೆನ್ನಾಗಿ ಸಾಗ್ತಾ ಹೋಗ್ತದೆ ಅನ್ಕೊಂಡು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರೆ, ಅದರಲ್ಲಿ ತೊಡಗಿಸಿಕೊಂಡು ಹೋಗ್ತಾ ಇದ್ರೆ ಪ್ರಯೋಜನಕಾರಿಯೇ. ನಿಮ್ಮ ಅನುಭವಗಳನ್ನ ವಿಚಾರಗಳನ್ನ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ರಿ ತುಳಸಿ ಮೋಹನ್ ಅವರೇ, ತಮಗೆ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಕೇಳಿಗರೆ, ಇದುವರೆಗೆ ಮಡಿಕೇರಿ ತಾಲೂಕು ಬೆಟ್ಟಗೆರೆ ಗ್ರಾಮದ ಕಡ್ಲರ ತುಳಸಿ ಮೋಹನ್ ಅವರ ಕೃಷಿ ಅನುಭವಗಳು ಹಾಗೆ ಇತರೆ ಸಂಗತಿಗಳು ಬಿತ್ತರವಾದವು. ಕೃಷಿಕರು ಹೇಗೆ ಭಿನ್ನ ಭಿನ್ನವಾಗಿ ತಮ್ಮನ್ನ ತೊಡಗಿಸಿಕೊಂಡು ಅರ್ಥಪೂರ್ಣವಾಗಿ ಸಾಗಬಹುದು ಅನ್ನೋದಕ್ಕೆ ಕಡ್ಲರ ತುಳಸಿ ಮೋಹನ್ ಅವರು ಒಳ್ಳೆ ಉದಾಹರಣೆ ಆಗಬಲ್ಲರು. ಶ್ರೋತೃಗಳಿಗೆ ಗಮನಿಸಿಕೊಳ್ಳಿ, ಕಡ್ಲೆರ ತುಳಸಿ ಮೋಹನ್ ಅವರ ಸಂಖ್ಯೆ ಹೀಗಿದೆ: 9483110940. ಇದುವರೆಗೆ ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ ಮೂಡಿಬಂತು. ನಿರ್ಮಾಣ ವಿಜಯ್ ಅಂಗಡಿ. ಕೇಳುಗರೆ, ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ಪರಿಸರ ಬದುಕು ಕುರಿತ ಮಾಹಿತಿಯೊಂದಿಗೆ ಮನೋರಂಜನೆ ನೀಡುವ ಕಾರ್ಯಕ್ರಮ ಕೃಷಿ ಪುಂಜ ಪ್ರಸಾರವಾಗಲಿದೆ. ಮತ್ತೆ ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿ ತೋ ನಾಸ್ತಿ. ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ಈಗ ಸಮಯ 7:20. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜಂಪೆ ಒತ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ದಕ್ಷಿಣ ಕೊಡಗಿನ ವಿ ಬಾಡಗ ಗ್ರಾಮದ 1ನೇ ರುದ್ರಗುಪ್ಪೆ ಗ್ರಾಮದ ತೋಟಲಿ ಕಾಳುಮೆಣಸು ಕೊಯ್ಯಕ್ಕೆ ಹೋಗಿ ಹುಲಿಗೆ ಬಲಿಯಾದ ಗದ್ದೆ ಮನೆ ಗಣೇಶ್ನವರ ಮನೆಗೆ ಭೇಟಿ ಕೊಟ್ಟ ಅರಣ್ಯ ಸಚಿವ ಉಮೇಶ್ ಕತ್ತಿನವು ಗಣೇಶನವರ ಕುಟುಂಬಕ್ಕೆ ಸಮಾಧಾನ ಹೇಳಿ ₹5.5 lakh ಪರಿಹಾರ ಚೆಕ್ ನ ಕೊಟ್ಟಳು. ಈ ಸಂದರ್ಭ ಶಾಸಕ ಕೊಂಬಾರನ ಜಿ ಬೋಪಯ್ಯ, ಪಶ್ಚಿಮಘಟ್ಟ ಕಾರ್ಯಪಡೆನ ಅರಣ್ಯ ಸಂರಕ್ಷಣಾ ಸಮಿತಿ ಅಧ್ಯಕ್ಷ ರವಿ ಕುಶಾಲಪ್ಪ ಸೇರಿದಂತೆ ಗಣ್ಯರು ಹಾಜರಿದ್ದರು. ಅರಣ್ಯ ಇಲಾಖೆ ಮತ್ತು ಪರಿಸರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿನ ಕೂಡು ಕೂಟಲಿ ಇಂದಿಂದ ನಾಳೆ 10ನೇ ತಾರೀಕು ಮುಟ್ಟ ನಡೆಯಕ್ಕಿರುವ ಕರ್ನಾಟಕ ಹಕ್ಕಿ ಹಬ್ಬದ 8ನೇ ಆವೃತ್ತಿನ ಉದ್ಘಾಟನಾ ಜಂಬರ ಇಂದು ಹಿಂಬತ್ತು 4:30 ಮಡಿಕೇರಿನ ಕ್ರಿಸ್ಟಲ್ ಕೋರ್ಟ್ಲಿ ನಡೆದು. ಅರಣ್ಯ, ಆಹಾರ, ನಾಗರಿಕ ಸರಬರಾಜು ಹಾಗೂ ಗ್ರಾಹಕರ ವ್ಯವಹಾರಗಳ ಇಲಾಖೆ ಸಚಿವರಾದ ಉಮೇಶ್ ವಿ ಕತ್ತಿ, ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿಸಿ ನಾಗೇಶ್ ಸೇರಿದಂತೆ ಶಾಸಕರು, ಸಂಸದರು, ಕರ್ನಾಟಕ ಪರಿಸರ ಪ್ರವಾಸೋದ್ಯಮ ಮಂಡಳಿನವು, ಅರಣ್ಯಜೀವಿ ಪರಿಸ್ಥಿತಿ ಮತ್ತು ಪರಿಸರ ಇಲಾಖೆನ ಅಪರ ಮುಖ್ಯ ಕಾರ್ಯದರ್ಶಿಗ ಸೇರಿದಂತೆ ಬ್ಯಾರೆ ಬ್ಯಾರೆ ಇಲಾಖೆನ ಅಧಿಕಾರಿಗ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಕೊಡಗು ಗೌಡ ನಿವೃತ್ತ ನೌಕರರ ಸಂಘದ ಕಡೆಯಿಂದ ಕೊಡಗು ಅರೆಭಾಷೆ ಗೌಡರ ವಧುವರರ ಸಮಾವೇಶ ಇದೇ ತಿಂಗಳ 15ನೇ ತಾರೀಕು ಮಡಿಕೇರಿನ ಕೊಡಗು ಗೌಡ ವಿದ್ಯಾಸಂಘದ ಸಭಾಬಾಡಿಯಲ್ಲಿ ನಡೆದಿದೆ ಅಂತ ಸಂಘದ ಅಧ್ಯಕ್ಷ ಕೋರನ ವಿಶ್ವನಾಥನವು ತಿಳಿಸಿದರು. ವಲಯ ಅರಣ್ಯಾಧಿಕಾರಿಗಳ ಚಾಕರಿಗೆ ಬಿಎಸ್ಸಿ ಅರಣ್ಯಶಾಸ್ತ್ರ ಪದವಿ ಓದಿದವಕ್ಕೆ ಇರುವ ಶೇಕಡ 75% ಮೀಸಲಾತಿನ ಶೇಕಡ 25% ಇಳಿಸಿರುವ ಸರ್ಕಾರದ ಕ್ರಮದಿಂದಾಗಿ 4 ವರ್ಷ ಅರಣ್ಯಶಾಸ್ತ್ರ ಓದಿದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆದೆ. ಸರ್ಕಾರ ತನ್ನ ನಿರ್ಧಾರನ ಇನ್ನೊಮ್ಮೆ ಪರಿಶೀಲನೆ ಮಾಡಕು ಅಂತ ಅರಣ್ಯ ಇಲಾಖೆನ ವಿದ್ಯಾರ್ಥಿಗಳ ಸಂಘದ ಕೊಡಗು ಸದಸ್ಯರು ಬೇಡಿಕೆ ಇಟ್ಟಿದ್ದು, ಸರ್ಕಾರ ಅರಣ್ಯ ಇಲಾಖೆನ ಚಾಕರಿಗೆ ಅರಣ್ಯಶಾಸ್ತ್ರ ಪದವಿನ ಲೆಕ್ಕಕ್ಕೆ ತಕ್ಕೊಳಕು ಅಂತ ಕೇಳಿಕೊಂಡಳು. ಮಾನವ ಮತ್ತು ವನ್ಯಜೀವಿ ಸಂಘರ್ಷದ ಬಗ್ಗೆಯಲ್ಲಿ ತಕೊಣಕಾದ ಕ್ರಮಗಳ ಬಗ್ಗೆಯಲ್ಲಿ ಇಂದು ರೈತರೊಟ್ಟಿಗೆ ಅರಣ್ಯ ಸಚಿವರಾದ ಉಮೇಶ್ ಕತ್ತಿನವು ಅರಣ್ಯ ಭವನದಲ್ಲಿ ಸಮಾಲೋಚನೆ ಸಭೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅರಣ್ಯ ಇಲಾಖೆನ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಮುಖ್ಯ ವನ್ಯಜೀವಿ ಪರಿಪಾಲಕ ವಿಜಯ್ ಕುಮಾರ್ ಗೋಗಿನವು, ವನ್ಯಜೀವಿಗಳ ಹಾವಳಿ ತಡೆಯಕ್ಕೆ ಅರಣ್ಯ ಇಲಾಖೆನ ಕಡೆಯಿಂದ ಸಮಗ್ರ ಡಿಪಿಆರ್ ತಯಾರು ಮಾಡಿಯೋಳು, ಈ ನಿಟ್ಟಿನಲ್ಲಿ 700 crore rupees ಅನುದಾನ ಸಿಕ್ಕಿರೆ ಕಾಡಾನೆ ಹಾವಳಿನ ಶೇಕಡ 90% ನಿಯಂತ್ರಣ ಮಾಡಕ್ಕೆ ಅಂತ ಹೇಳ್ದು. ಕೊಡಗು ಜಿಲ್ಲೆ ಸೋಮಾರ್ಪೇಟೆ ತಾಲೂಕಿನ ಕ್ಯಾತೆ ಗ್ರಾಮ ಮತ್ತು ವಿರಾಜಪೇಟೆ ತಾಲೂಕಿನ ಅರ್ಜಿ ಗ್ರಾಮದಲ್ಲಿ ಇರುವ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ನಡಿಲಿ ಕಾರ್ಯನಿಹಿಸುತ್ತಿರುವ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ 6ನೇ ಕ್ಲಾಸಿಗೆ ಸೇರಿಕೆ ದಾಖಲಾತಿಗೆ ಅರ್ಜಿ ಕರೆದಳು. ಅರ್ಜಿ ಒಪ್ಪಿಸಿಕೆ ಇದೇ ತಿಂಗಳ 22ನೇ ದಿನ ಆಗಿದ್ದು ಪ್ರವೇಶ ಪರೀಕ್ಷೆ ಇದೇ ತಿಂಗಳ 24ನೇ ತಾರೀಕಿಗೆ ನಡೆದಿದೆ. ಅಲ್ಪಸಂಖ್ಯಾತರ ಎಲ್ಲಾ ಅರ್ಹ ವಿದ್ಯಾರ್ಥಿಗ ವಿದ್ಯಾರ್ಥಿ ವೇತನ ಸೇರಿದಂತೆ ಎಲ್ಲಾ ಸೌಲಭ್ಯಗಳ ಮಾಹಿತಿ ಪಡ್ಕೊಂಡು ಇದರ ಪ್ರಯೋಜನ ಪಡ್ಕೊಳಕು ಅಂತ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆನ ಜಿಲ್ಲಾ ಅಧಿಕಾರಿ ಮಮತನವು ತಿಳಿಸಿದಳು. ಹಿರಿಯ ನಾಗರಿಕರ ವೇದಿಕೆನ 2020-21ನೇ ಸಾಲಿನ ಸಾಮಾನ್ಯ ಸಭೆ ಹಿರಿಯ ನಾಗರಿಕರ ವೇದಿಕೆನ ಅಧ್ಯಕ್ಷ ಕೊಂಗಂಡ ಎ ತಿಮ್ಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಾಳೆ ಹೊತ್ತಾರೆ 10 ಗಂಟೆಗೆ ಕಡಗದಾಳು ಮಾರ್ಗದ ಕ್ಯಾಪಿಟಲ್ ವಿಲೇಜ್ ಅಲ್ಲಿ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂಎ ಅಯ್ಯಪ್ಪನವರು ಸೇರಿದಂತೆ ಗಣ್ಯರು ಹಾಜರಿದ್ದಾರೆ. ಸುಂಟಿಕೊಪ್ಪ ವಿದ್ಯುತ್ ಉಪಕೇಂದ್ರದಿಂದ ಹೊರಗೆ ಹೋಗುವ ಕೆದಕಲ್ ಫೀಡರ್ಗಳಲ್ಲಿ ತುರ್ತು ನಿರ್ವಹಣೆ ಕಾಮಗಾರಿ ನಡೆಸಿಕಿರುವುದರಿಂದ ಇದೇ ತಿಂಗಳ 11ನೇ ತಾರೀಕು ಹೊತ್ತಾರೆ 10 ಗಂಟೆಯಿಂದ 8:55 ಮುಟ್ಟ ವಿದ್ಯುತ್ ಸರಬರಾಜು ಇರುದ್ಲೆ. ಆದ್ದರಿಂದ 7ನೇ ಮೈಲು ಬೋಯ್ಕೇರಿ, ಹಾಲೇರಿ, ಕೆದಕಲ್ ಮತ್ತು ಸುತ್ತಮುತ್ತ ಜಾಗಗಳಲ್ಲಿ ಕರೆಂಟ್ ಇರುದ್ಲೆ ಅಂತ ಸೆಸ್ಕ್ ಇಂಜಿನಿಯರ್ ಅಶೋಕ್ ನಾವು ತಿಳಿಸಿದಳು. ಮಡಿಕೇರಿ ತಾಲೂಕು ಭಾಗಮಂಡಲ ಶ್ರೀ ಬಗಂಡೇಶ್ವರ ಮತ್ತು ತಲಕಾವೇರಿ ದೇವಸ್ಥಾನದಲ್ಲಿ 2022ನೇ ಸಾಲಿನ ವಾರ್ಷಿಕ ಉತ್ಸವ ನಾಳೆ, ನಾಳ್ದು ಮತ್ತೆ 11ನೇ ತಾರೀಕು ನಡೆದಿದೆ ಅಂತ ಬಗಂಡೇಶ್ವರ ತಲಕಾವೇರಿ ಮತ್ತು ಸಮೂಹ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿಗ ತಿಳಿಸಿದಳು. ಒಂದೇ ಮಾತರಂ ಗೀತೆನ ಬರೆದು ರಾಷ್ಟ್ರಭಕ್ತರಿಗೆ ಪ್ರೇರಣೆ ಕೊಟ್ಟು ಸಮಾಜದಲ್ಲಿ ಒಳ್ಳೆತನಕ್ಕೆ ಸಾಹಿತ್ಯದ ಮೂಲಕ ಕೊಡುಗೆ ಕೊಟ್ಟ ಶ್ರೇಷ್ಠ ಸಾಹಿತಿ ಬಂಕಿಮಚಂದ್ರ ಚಟ್ಟೋಪಾಧ್ಯಾಯ ಅವರ ಪುಣ್ಯಸ್ಮರಣೆಯ ಬಗೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿರಾಜಪೇಟೆ ಕ್ಷೇತ್ರ ಶಾಸಕ ಕೊಂಬಾರನಜಿ ಬೋಪಯ್ಯನವು ಚಟ್ಟೋಪಾಧ್ಯಾಯರ ಕೊಡುಗೆ ಮತ್ತೆ ಸೇವೆಯನ್ನ ನೆನಪು ಮಾಡಿಕೊಂಡು ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಮಟ್ಟನೂರಿನ ಹ್ಯಾಪಿ ವೆಡ್ಡಿಂಗ್ ನಲ್ಲಿ ಮದುವೆ ಹಾಗೂ ಇನ್ನಿತರ ಸಮಾರಂಭಗಳಿಗೆ ಬೇಕಾದ ಬಟ್ಟೆಗಳ ಅಪೂರ್ವ ಸಂಗ್ರಹ ನಿಮಗಾಗಿ. ಹ್ಯಾಪಿ ವೆಡ್ಡಿಂಗ್, ಮಟ್ಟನೂರ್ ಮತ್ತು ಕಲ್ಲಾಚಿ. ಪೆರಾತಾ ಫ್ರೆಂಡ್ಸ್ ಯುವಕ ಸಂಘ ಬಿಳಿಗೇರಿ 60 ಕುಂಬಳದಾಳು ಇವರ ವತಿಯಿಂದ ಜಿಲ್ಲಾ ಮಟ್ಟದ ಪುರುಷರ ಮುಕ್ತ ವಾಲಿಬಾಲ್ ಮತ್ತು ಮಹಿಳೆಯರಿಗೆ ಮುಕ್ತ ಹಗ್ಗ ಜಗ್ಗಾಟ ಹಾಗೂ ಗ್ರಾಮೀಣ ಕ್ರೀಡಾಕೂಟವನ್ನು ಇದೇ 14 ಗುರುವಾರ ಬೆಳಿಗ್ಗೆ 9 60 ಬಿಳಿಗೇರಿಯ ಪೆರಾತಾ ಫ್ರೆಂಡ್ಸ್ ಸಂಘದ ಮೈದಾನದಲ್ಲಿ ನಡೆಸಲಾಗುವುದು. ತಂಡದ ಹೆಸರು ನೋಂದಾಯಿಸಲು ಈ ತಿಂಗಳ 12 ಕೊನೆಯ ದಿನಾಂಕ. ಮಾಹಿತಿಗೆ ಮತ್ತು ನೋಂದಣಿಗಾಗಿ ಸಂಪರ್ಕಿಸಿ ಬಾಳಾಡಿ ದಿಲೀಪ್ 9480674546, ಖಡ್ಯದ ಭರತ್ 0827220144, ಬಾಳಾಡಿ ಮನೋಜ್ 0827220312. Breathe like a lion, crouch like a tiger, show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ಮಡಿಕೇರಿ ಕನ್ನಡ ಬಾಣೆಯಲ್ಲೂ ಉಳ್ಳ ಶ್ರೀ ಕನ್ನಡ ಪಡಬೀರ ದೇವರ ತೆರೆನ ಇದೇ 9 ಪಿಂಜ ಪತ್ತಾಂಗ ನಡ್ತವ. 9 ಚೆನ್ನಿಯಾಚ ಬೈಟ್ 9 5 ಮೂರ್ತಿ ಅಡತ್ತರೆ. ಪತ್ತಾಂಗ ನಾರಾಚ ಪೊಲಕ 8 ಕಾರಣ ತೆರೆ. 10 ವಿಷ್ಣು ಮೂರ್ತಿ ತೆರೆ. ಮಧ್ಯಾಹ್ನ 12 ಶ್ರೀ ಪಡಬೀರ ಪಿಂಜ ನರಿಪೂದಂಡ ತೆರೆ ನಡ್ಪ. ತಾಮನೆ ಪೊಮ್ಮಕ ಪಿಂಜ ಸಂಸಾರ ಬಿಂದುವ ಊರುಕಾರ ನಾಡುಕಾರ ಭಕ್ತಂಗೆಲ್ಲ ಬಂತು ಕೂಡಿಯಾಡುದು ಒಕ್ಕಪಟ್ಟೆದಾರ ಪಿಂಜ ಕನ್ನಡ ಒಕ್ಕಕಾರ ಕಂಡಿತು. ಕೊಡಗು ಹೆಗ್ಗಡೆ ವಿದ್ಯಾಭಿವೃದ್ಧಿ ಸಂಘ ಪಿಂಜ ಸಮಾಜ ಬಾಳುಗೋಡು ಇದರಿಂದ ದಂಡಾಯಿರ್ತಿ 20-21 ಪಿಂಜ ದಂಡಾಯಿರ್ತಿ 21-22 ಕಾಲತ್ರ ಮಹಾಸಭೆ ಇದೇ ಏಪ್ರಿಲ್ 4 ಪತ್ತಾಂಗ್ ನಾರಾಚೆ ಪೋಲು 10 ಬಾಳುಗೋಡು ಹೆಗ್ಗಡೆ ಸಮಾಜ ಬಾಡಿಲು ಸಮಾಜದ ಅಧ್ಯಕ್ಷ ಪಡಿಞಾರಂಡಜಿ ಅಯ್ಯಪ್ಪ ಇಂಡ ಕೊರೋ ಕಾರ್ಯಕ್ಕೆ ನೆನಪ. ಮಧ್ಯಾಹ್ನ ಊಟದ ವ್ಯವಸ್ಥೆಯೂ ಉಂಟು. ಸಮಾಜದ ಸದಸ್ಯಂಗ ಎಲ್ಲರೂ ಸಂಸಾರೋಡೆ ಹೊಂದಿದ್ದು ಸಭೆನ ಚಾಯೋಡೆ ನಡೆಸಿದ್ದರೊಂದು ಅಧ್ಯಕ್ಷ ಕಾರ್ಯಕಾರಿ ಮಂಡಳಿ ಪಿಂಜ ಆಡಳಿತ ಮಂಡಳಿಗ ರಕಡಣಿತು. ಟಿ ಶೆಟ್ಟಿಗೇರಿ ಮಾಜಿ ಸೈನಿಕರ ಸಂಘದ ವಾರ್ಷಿಕ ಮಹಾಸಭೆ ಇದೇ 10 ಭಾನುವಾರ ಪೂರ್ವಾಹ್ನ 10 ಸಂಘದ ಸಭಾಂಗಣದಲ್ಲಿ ಅಧ್ಯಕ್ಷ ಕಟ್ಟಾರ ಎ ವಿಶ್ವನಾಥ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸಂಘದ ಸದಸ್ಯರೆಲ್ಲ ಭಾಗವಹಿಸಿ ಸಭೆಯನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಕಾರ್ಯದರ್ಶಿ ಉಳುವಂಗಡ ಗಣಪತಿ ಕೋರಿದ್ದಾರೆ. ಪಾರಸ್ ಪೃಥ್ವಿ ಜುವೆಲ್ಸ್ ವತಿಯಿಂದ ದ್ವಿತೀಯ ಬಾರಿಗೆ ಮಡಿಕೇರಿಯಲ್ಲಿ ಚಿನ್ನ ಬೆಳ್ಳಿ ವಜ್ರಾಭರಣಗಳ ಪ್ರದರ್ಶನ ಮತ್ತು ಮಾರಾಟ ಇದೆ. ಏಪ್ರಿಲ್ 13-16 ಪ್ರತಿ ಗ್ರಾಮ್ ಚಿನ್ನಾಭರಣಗಳ ಮೇಲೆ 222 ರೂಪಾಯಿಗಳ ಡಿಸ್ಕೌಂಟ್. ಬೆಳ್ಳಿ ಆಭರಣಗಳು ಮತ್ತು ಸಾಮಗ್ರಿಗಳ ಖರೀದಿಯ ಮೇಲೆ ಪ್ರತಿ ಕೆಜಿಗೆ 3,000 ರೂಪಾಯಿಗಳ ರಿಯಾಯಿತಿ. ಪ್ರತಿ ಕ್ಯಾರೆಟ್ ವಜ್ರಾಭರಣಗಳ ಮೇಲೆ 15,000 ರೂಪಾಯಿಗಳ ರಿಯಾಯಿತಿ. ಸ್ಥಳ ಕೊಡವ ಸಮಾಜ ಕಲ್ಯಾಣ ಮಂಟಪ ಮಡಿಕೇರಿ. ನಾಳೆಯಿಂದ 15 ಸುಳ್ಯದ ಕೊಡಿಯಾಲ್ ಬೈಲ್ನಲ್ಲಿರುವ ಮಲ್ನಾಡ್ ಆಟದ ಮೈದಾನದಲ್ಲಿ ಕುಡೇಕಲ್ಲು ಕಪ್ 2022 ನಿಗದಿತ ಓವರ್ಗಳ ಓವರ್ ಆರ್ಮ್ ಕ್ರಿಕೆಟ್ ಪಂದ್ಯಾಟ ನಡೆಯಲಿದ್ದು ಸರ್ವ ಜನಾಂಗ ಬಾಂಧವರು ಹಾಗೂ ಕ್ರೀಡಾಭಿಮಾನಿಗಳು ಬಂದು ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕಾಗಿ ಆಯೋಜಕರು ಕೇಳಿಕೊಂಡಿದ್ದಾರೆ. ವೆಲ್ಕಮ್ ಟು ದ ಗ್ರ್ಯಾಂಡ್ ಲೈಫ್. ಹುಂಡೈ ಅಲ್ಕಾಜರ್ ಪ್ರೀಮಿಯಂ ಮತ್ತು ಕಂಫರ್ಟ್ ಅನ್ನು ಮರು ವ್ಯಾಖ್ಯಾನಿಸಲು ಸಿದ್ಧವಾಗಿದೆ. ಇದೀಗ 6 ಮತ್ತು 7 ಸೀಟರ್ ನಲ್ಲಿ ಲಭ್ಯ ಹಾಗೂ ಅತ್ಯುತ್ತಮ ವೈಶಿಷ್ಟ್ಯಗಳ ಫೀಚರ್ಸ್ ಗಳಾದ ಆಟೋ ಹೆಲ್ದಿ ಏರ್ ಪ್ಯೂರಿಫೈಯರ್, ಸ್ಮಾರ್ಟ್ ಪ್ಯಾನರೋಮಿಕ್ ಸನ್ರೂಫ್, ಪೋಸ್ಟ್ ಪ್ರೀಮಿಯಂ ಸೌಂಡ್ ಸಿಸ್ಟಮ್, ಟ್ರಾಕ್ಷನ್ ಕಂಟ್ರೋಲ್ ಮೋಡ್ಸ್, ಅಡ್ವಾನ್ಸ್ ಹುಂಡೈ ಬ್ಲೂ ಲಿಂಕ್. ಇಂದೇ ನಿಮ್ಮ ಹತ್ತಿರದ ಅದ್ವೈತ್ ಹುಂಡೈ ಶೋರೂಮ್ ಗೆ ಭೇಟಿ ನೀಡಿ. ಇದೀಗ ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ಮನೆಯಲ್ಲೇ ಕುಳಿತು ಪರಿಹಾರ ಕಂಡುಕೊಳ್ಳುವ ಅದ್ಭುತ ಅವಕಾಶ. ಕೇವಲ ಒಂದು ಫೋನ್ ಕಾಲ್ ಮೂಲಕ ನಿಮ್ಮ ಆರೋಗ್ಯ ಸಮಸ್ಯೆಗಳನ್ನು ಸಂಬಂಧಪಟ್ಟ ಅನುಭವಿ ತಜ್ಞರೊಂದಿಗೆ ಹೇಳಿಕೊಂಡು ಪರಿಹಾರ ಕಂಡುಕೊಳ್ಳಿ, ಅದು ಕೂಡ ಉಚಿತವಾಗಿ. ನೀವು ಮಾಡಬೇಕಾಗಿರುವುದು ಇಷ್ಟೇ. ಮೈಸೂರಿನ ಗೋಪಾಲಗೌಡ ಹಾಸ್ಪಿಟಲ್ ನ್ಯೂರೋಜೋನ್ ಥಾರ್ ಪ್ರಾಜೆಕ್ಟ್ನ 0821400106 ಈ ಸಂಖ್ಯೆಗೆ ಕರೆ ಮಾಡಿ ಸೂಕ್ತ ಮಾರ್ಗದರ್ಶನ ಪಡೆಯಿರಿ. ಫೋನ್ ನಂಬರ್ ಮತ್ತೊಮ್ಮೆ 0821400106. ಈಗ ಸಮಯ 7:29. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900027004. ಸುದ್ದಿ ಸಮಾಚಾರ ಓದ್ಯಂಡುಳ್ಳು ಕಣ್ಣಚಂಡ ಜಾಗೃತಿ ಭೀಮಯ್ಯ. ಅರಣ್ಯ ಸಚಿವಂಗಳಾನ ಉಮೇಶ್ ಕತ್ತಿ ಐಂಡಕೊರು ಕಾರಿಕೇಲ್ ಇಂದು ನಗರತ್ರ ಅರಣ್ಯ ಭವನತ್ ಮಾನವ ಪಿಂಜ ವನ್ಯಜೀವಿ ಸಂಘರ್ಷ ತಡಪಲ್ಲಿ ಅರ್ಥೋಂಡ್ಯಾನ ಕ್ರಮತ್ರಮೀದ ರೈತಂಗಡ ಕೂಡ ಸಮಾಲೋಚನೆ ಸಭೆ ನಡೆದತ್. ಶುರುಲು ತಕ್ಕ ಪರಂದ ಅರಣ್ಯ ಇಲಾಖೆಯ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ವಿಜಯ್ ಕುಮಾರ್ ಗೋಗಿಯವು ಕಾಡು ಪ್ರಾಣಿಯಡ ಹಾವಳಿ ತಡಪ ನಿಟ್ಟಲು ಅರಣ್ಯ ಇಲಾಖೆಯಿಂದ ಸಮಗ್ರಹಣ ಡಿಪಿಆರ್ ತಯಾರಿಸಿಟ್ಟಿತು. ಆ ನಿಟ್ಟಲು 700 ಕೋಟಿ ರೂಪಾಯಿ ಅನುದಾನ ಕಿಟ್ಟಿನಲ್ಲಿ ರೈಲು ಬ್ಯಾರಿಕೇಡ್ ನಿರ್ಮಾಣ ಮಾಡಿದ್ದು ಶೇಕಡ 90% ಕಾರಣ ಹಾವಳಿನ ಪರಿಣಾಮಕಾರಿಯಾಯಿತು ತಡ್ಕೊಲೊಂದು ಅವು ಅಣ್ಣಿ. ಈ ಕಾರ್ಯಕ್ರಮದ ಶಾಸಕಗಳನ್ನು ಮಂಡೆಪಂಡ ಅಪ್ಪಚ್ಚು ರಂಜನ್, ಕೆಜಿ ಬೋಪಯ್ಯ ಕೂಡ್ನನಕ್ಕೆ ಮುಖ್ಯಪಟ್ಟವು ಕೂಡಿಯಾಡಿ ತಿಂಚಿತು. ವಿ ಬಾಡಗ ಗ್ರಾಮತ್ರ 1ನೇ ರುದ್ರಗುಪ್ಪೆ ಗ್ರಾಮತ್ ತೋಟದ ನಲ್ಲಮಳು ಕೊಯ್ಯೋಕು ಪೋಯಿತು. ನರಿಕ ಬಲಿಯಾನ ಗದ್ದೆ ಮನೆ ಗಣೇಶ್ ಐಂಡ ಮನೆಕ್ ಅರಣ್ಯ ಸಚಿವ ಉಮೇಶ್ ಕತ್ತಿಯವು ಐಂಡ ಕುಟುಂಬಕ್ಕೆ ಸಮಾಧಾನ